ಅಮ್ಮ ಅಮ್ಮ, ನನ್ಗೀಗ ಒಂದೂವರೆ ತಿಂಗಳಾಯ್ತು, ಯಾವ ಡಾಕ್ಟರ್ ಹತ್ರ ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಒಳ್ಳೆ ಸುದ್ದಿ ಕಣೆ, ಮನೆ ಹತ್ರ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ ಇದೆಯಲ್ಲ, ಅಲ್ಲೇ ಹೋಗು. ಗರ್ಭಿಣಿಯಾದಾಗಿನಿಂದ ಮಗು ಹುಟ್ಟಿ ಹದಿಹರಿಯಕ್ ಬರುವವರೆಗೂ ಎಲ್ಲಾ ರೀತಿಯ ಆರೋಗ್ಯ ಸೇವೆಗಳು ಉಚಿತವಾಗಿರುತ್ತೆ. ಹೌದಮ್ಮ, ಇವತ್ತೇ ಹೋಗ್ತೀನಿ. ರಾಜ್ಯದಲ್ಲಿ ಒಟ್ಟು 8,729 ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಿವೆ. ನಿಮ್ಮ ಮನೆ ಹತ್ತಿರ ಇರುವ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಕ್ಕೆ ಭೇಟಿ ಕೊಡಿ. ಅಲ್ಲಿ ಸಿಗುವ ಉಚಿತ ಆರೋಗ್ಯ ಸೇವೆಗಳ ಸಂಪೂರ್ಣ ಪ್ರಯೋಜನ ಪಡೆಯಿರಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಈಗ ಕೇಳೋಣ 588ನೇ ಮೇಘ ಸಂದೇಶ ಸರಣಿ ಕಾರ್ಯಕ್ರಮ. ಪ್ರಸ್ತುತಿ ಸೋಮಶೇಖರ್ ಎಸ್ ರುಳಿ. ಮೇಘ ಸಂದೇಶ, ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು. ಮತ್ತು ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ನಮ್ಮ ಎಲ್ಲ ರೈತ ಬಾಂಧವರಿಗೆ, ರೈತ ಬಾಂಧವರ ಕುಟುಂಬದ ಸದಸ್ಯರಿಗೆ, ಸ್ನೇಹಿತರಿಗೆ, ಆಪ್ತರಿಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಸಲದ ಸುಗ್ಗಿ ಹಬ್ಬ ನಿಮ್ಮೆಲ್ಲರ ಬಾಳಿನೊಳಗೆ ಸುಖ ಸಂತೋಷ ನೆಮ್ಮದಿ ಸಮೃದ್ಧಿ ತರಲಿ ಅಂತೇಳಿ ನಾವು ಹಾರೈಸ್ತಾ ಇದ್ದೀವಿ. ಆತ್ಮೀಯರೇ, ವಾತಾವರಣ ಬಹಳಷ್ಟು ಬದಲಾವಣೆ ಆದಂಗೆ ತಮಗನಿಸ್ತದ. ಮಳೆ ದೃಷ್ಟಿಯಿಂದಲ್ಲ, ಆದರೆ ಚಳಿಯ ದೃಷ್ಟಿಯಿಂದ ಕೆಲವು ದಿನಗಳಿಂದ ನಾವು ನೋಡ್ತಾ ಇದ್ದೀವಿ. ಬಹಳಷ್ಟು ವಾತಾವರಣದೊಳಗೆ ಉಷ್ಣತೆ ಕಡಿಮೆ ಆಗ್ಯದ, ಚಳಿಯನ್ನು ನಾವು ಅನುಭವಿಸ್ತಾ ಇದ್ದೀವಿ. ಇಂಥ ಒಂದು ಚಳಿಯನ್ನು ಅನುಭವಿಸುವಂತಹ ಸಂದರ್ಭದೊಳಗೆ ನಮಗೇನಸ್ತದೆ ಅಂತಂದ್ರೆ, ಏ ಎಷ್ಟು ಚಳಿಯದ, ಹಿಂದೆ ನಾವು ಎಂದೂ ಅನುಭವಿಸಿಲ್ಲ ಅನ್ನುವಂಥದ್ದೊಂದು ನಮ್ಮ ಮನಸ್ಸಿನೊಳಗೆ ನಿಂತು ಬಿಡ್ತದೆ. ಆದರೆ ಸಾಮಾನ್ಯವಾಗಿ ಇಂಥ ಘಟನೆಗಳು ಹಿಂದೂ ಆಗಿರ್ತಾವ, ಮುಂದೂ ಆಗುವಂತಹ ಸಾಧ್ಯತೆಗಳು ಇದ್ದೇ ಇರ್ತಾವ. ನಾವು ಅನುಭವಿಸುವಂತಹ ಸಮಯದೊಳಗೆ ಅದು ನಮಗೆ ಹೆಚ್ಚಿಗೆ ಅನಿಸ್ತದೆ. ಈ ಸಲ ಕೂಡ ನಾವು ನೋಡ್ತಾ ಇದ್ದೀವಿ ಚಳಿ ಹೆಚ್ಚದ ಅನ್ನುವಂತಹ ಮಾತು ತಮ್ಮಿಂದ ಬರ್ತಾ ಇದೆ. ಇದಕ್ಕೆ ಹಲವಾರು ಕಾರಣಗಳದಾವ. ಈಗ ಈ ಕಾರಣದ ಬಗ್ಗೆ ತಮಗೆ ಹೇಳಬೇಕು ಅಂತಂದ್ರೆ, ಉತ್ತರ ಭಾರತ ಮತ್ತು ಆ ಕಡೆ ವೆಸ್ಟರ್ನ್ ರೀಜನ್ ಅಂತಂದ್ರೆ ವಾಯವ್ಯದೊಳಗ ಪಶ್ಚಿಮದೊಳಗ ಏನಾಗಿದೆ ಅಂತಂದ್ರೆ, ಸ್ವಲ್ಪ ವಾತಾವರಣದೊಳಗೆ ಏರುಪೇರುಗಳು ಕಂಡು ಬಂದಾವ. ಹಂಗಾಗಿ ಅಲ್ಲಿ ಶೀತಗಾಳಿ ಬೀಳಿಸ್ತಾ ಇದೆ. ಬಹುತೇಕ ಉತ್ತರ ಭಾರತದೊಳಗೆಲ್ಲ ಈಗ ಶೀತಗಾಳಿಯ ಒಂದು ಅಲೆಯನ್ನ ನಾವು ನೋಡ್ತಾ ಇದ್ದೀವಿ. ಅದು ಅತಿಯಾದಂತಹ ಶೀತಗಾಳಿ ಕೂಡ ಹೌದು, ತೀವ್ರವಾದಂತಹ ಶೀತಗಾಳಿ ಕೂಡ ಹೌದು, ಮತ್ತು ಅತಿ ದಟ್ಟವಾದಂತಹ ಮಂಜಿನ ಸನ್ನಿವೇಶ ನಿರ್ಮಾಣ ಆಗಿದೆ. ತಾವು ಇಲ್ಲಿ ತನಕ ಮಾಧ್ಯಮಗಳಲ್ಲಿ ಕೇಳಿರಬಹುದು, ಈ ದಟ್ಟ ಮಂಜಿನಿಂದಾಗಿ ಜನಜೀವನ ಅಸ್ತವ್ಯಸ್ತ ಆಗಿದೆ, ಜನ ಈ ಚಳಿಯಿಂದ ನಡುಗ್ತಾ ಇದ್ದಾರೆ. ವಿಶೇಷವಾಗಿ ದಿಲ್ಲಿ ಒಳಗ, ಪಂಜಾಬ್, ಹರಿಯಾಣ, ಚಂಡೀಗರ್, ಮಧ್ಯಪ್ರದೇಶ್, ಉತ್ತರಾಖಂಡ್, ಜಮ್ಮು, ಹಿಮಾಚಲ ಪ್ರದೇಶ್ ಮತ್ತ ಪೂರ್ವ ಭಾಗಗಳು ಸಹಿತ, ಸಿಕ್ಕಿಂ ಇರಬಹುದು, ಅಸ್ಸಾಂ ಇರಬಹುದು, ಆಮೇಲೆ ಹಿಮಾಲಯಕ್ಕೆ ಹೊಂದ್ಕೊಂಡಂತಹ ಪಶ್ಚಿಮ ಬಂಗಾಳದ ಕೆಲವು ಪ್ರದೇಶಗಳಲ್ಲಿ ಸಹಿತ ತೀವ್ರವಾದಂತಹ ಚಳಿಗಾಳಿಯನ್ನ ನಾವು ನೋಡ್ತಾ ಇದ್ವಿ. ಇದಕ್ಕೆಲ್ಲ ಕಾರಣ ಏನಪ್ಪಾ ಅಂತಂದ್ರೆ, ವಾಯವ್ಯದೊಳಗ ಸ್ವಲ್ಪ ವಾತಾವರಣದೊಳಗ ಏರುಪೇರು ಆಗಿರುವಂತಹ ಒಂದು ಸಂದರ್ಭ. ಇದು ಕೆಲವು ದಿನಗಳಿಂದ ನಡ್ಕೊಂಡು ಬರ್ತಾ ಇದೆ. ಉತ್ತರ ಭಾರತದೊಳಗಂತೂ ಆಯ್ತು, ಅದರ ಪರಿಣಾಮ ನಮ್ಮ ಮೇಲೆ ಕೂಡ ಆಗ್ತದೆ ಅನ್ನೋದು ತಮ್ಮ ಗಮನದೊಳಗ ಇರಲಿ. ಇದೇ ಸಂದರ್ಭದೊಳಗೆ ಭಾರತೀಯ ಹವಾಮಾನ ಇಲಾಖೆಯವರು ಏನು ಹೇಳ್ತಾ ಇದ್ದಾರಂತಂದ್ರೆ, ಒಂದೆರಡು ದಿನಗಳ ಮಟ್ಟಿಗೆ ಇಂಥ ಪರಿಣಾಮ ನಮ್ಮ ಮೇಲೆ ಕೂಡ ಆಗಬಹುದು ಅಂತೇಳಿ. ಈಗಾಗಲೇ ನಾವು ಅದನ್ನ ಅನುಭವಿಸ್ತಾ ಇದ್ದೀವಿ. ಆದರೂ ಕೂಡ ಮುಂದಿನ ಒಂದೆರಡು ಮೂರು ದಿನಗಳಲ್ಲಿ ವಾತಾವರಣದ ಕನಿಷ್ಠ ಉಷ್ಣತಾಮಾನ ಏನದ ಅದು ಸ್ವಲ್ಪ ಕಡಿಮೆ ಆಗುವಂತಹ ಸಾಧ್ಯತೆಗಳು ಅದಾವ ಅಂತೇಳಿ. ಎಷ್ಟು ಅಂತಂದ್ರೆ, 2-3 ಡಿಗ್ರಿ ಸೆಲ್ಸಿಯಸ್ ತನಕನೂ ಕಡಿಮೆ ಆಗುವಂತಹ ಸಾಧ್ಯತೆಗಳು ಅದಾವ ಅಂತೇಳಿ ಭಾರತೀಯ ಹವಾಮಾನ ಇಲಾಖೆಯವರು ಒಂದು ಸೂಚನೆಯನ್ನ ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ನೋಡ್ರಿ ಹೆಂಗಿರ್ತದ ವಾತಾವರಣ ಅಂತಂದ್ರೆ, ಕೆಲವು ಭಾಗಗಳಲ್ಲಿ ಶೀತ ಅಲೆ ಇತ್ತು ಅಂತಂದ್ರೆ ಇನ್ನು ಕೆಲವು ಭಾಗದೊಳಗ ಅದಕ್ಕಿಂತ ಒಂದು ಸ್ವಲ್ಪ ಹೆಚ್ಚಿನ ಉಷ್ಣತೆ ಆಗುವಂತಹ ಒಂದು ಸನ್ನಿವೇಶಗಳು ಕೂಡ ಇರ್ತಾವ. ಹಿಂಗ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ಆದಂತಹ ವಾತಾವರಣಗಳು ನಾವು ನೋಡೋದಕ್ಕೆ ಸಿಗ್ತದ. ಈಗ ಜಮ್ಮು ಇರಬಹುದು, ಆಮೇಲೆ ಉತ್ತರ ಭಾರತದ ಅನೇಕ ಪ್ರದೇಶಗಳಲ್ಲಿ ಈ ಒಂದೆರಡು ದಿನಗಳಲ್ಲಿ ಸ್ನೋಫಾಲ್ ಆಗಬಹುದು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಹಿಮಪಾತ ಆಗಬಹುದು. ಈಗ ಹೆಂಗ ನಮ್ಮಲ್ಲಿ ಮಳೆ ಆಗ್ತದ, ಅದೇ ರೀತಿಯಾಗಿ ಹಿಮಪಾತ ಆಗ್ತದ, ಹಿಮದ ಮಳೆ ಆಗ್ತದ ಅಲ್ಲಿ ಅಂತ ಒಂದು ಸನ್ನಿವೇಶಗಳನ್ನ ಜನರು ಅಲ್ಲಿ ಆನಂದಿಸ್ತಾ ಇದ್ದಾರೆ. ಅನೇಕ ಕಡೆಗಳಲ್ಲಿ ಜನರು ಹಿಮವರ್ಷವನ್ನು ನೋಡೋದಕ್ಕೆ ಹೋಗ್ತಾರ, ಇದು ತಮಗೂ ಗೊತ್ತಿರಬಹುದು. ಅನೇಕ ಪ್ರವಾಸಿ ತಾಣಗಳಲ್ಲಿ ಜನರು ಇದರ ಸಲುವಾಗಿ ಕೂಡ್ತಾರ. ಅಂತ ಒಂದು ಸನ್ನಿವೇಶ ಅಂತಂದ್ರೆ ನಿಸರ್ಗವನ್ನ ಆನಂದಿಸುವಂತಹ ಒಂದು ಕೆಲಸ ಕೂಡ ಈ ಸಂದರ್ಭದೊಳಗ ಆಗ್ತದ. ಆದ್ರೆ ಏನು, ಆ ಒಂದು ಸನ್ನಿವೇಶಕ್ಕೆ ನಾವು ವಿಶೇಷವಾಗಿ ದಕ್ಷಿಣ ಭಾರತೀಯರು, ಅದರೊಳಗೂ ಉತ್ತರ ಕರ್ನಾಟಕದೊಳಗೆ ಇರುವಂತವರಿಗೆ ಈ ಚಳಿ ಅಂತಂದ್ರೆ ಆಗಿ ಬರಂಗಿಲ್ಲ. ಇನ್ನು ಹಿಮವರ್ಷವನ್ನ ಆನಂದಿಸುವುದಂತೂ ಬಹಳ ದೂರದ ಮಾತು. ಅದೇ ನೀವು ನೋಡ್ರಿ ಉತ್ತರ ಭಾರತದವ್ರು ಇರಬಹುದು ಅಥವಾ ಯುರೋಪ್ನವ್ರು ಇರಬಹುದು, ಅವರಿಗೆ ಬಿಸಿಲು ಅಂತಂದ್ರೆ ಆಗಿ ಬರಂಗಿಲ್ಲ. ನಮ್ಮಲ್ಲಿ ನಾವು ಹೆಂಗ್ ಬಿಸಿಲನ್ನ ಆನಂದಿಸ್ತೀವಿ, ಬ್ಯಾಸಿಗೆ ಒಳಗ ಕಡು ಬಿಸಿಲಿನೊಳಗ 42-43 ಡಿಗ್ರಿ ಸೆಲ್ಸಿಯಸ್ ದೊಳಗ ಸಹಿತ ನಾವು ಅಗದಿ ಆರಾಮಾಗಿ ರೋಡ್ ಮೇಲೆ ತಿರುಗಾಡ್ತೀವಿ, ರಸ್ತೆ ಮೇಲೆ ತಿರುಗಾಡ್ತೀವಿ, ತಲೆ ಮೇಲೆ ಕಪ್ಪಿಗೆ ಸಹಿತ ಹಾಕೊಳ್ಳಂಗಿಲ್ಲ, ಎಲ್ಲಿ ಛತ್ರಿ ಸಹಿತ ಹಿಡಿಯಂಗಿಲ್ಲ. ಇಂಥ ಒಂದು ಬಿಸಿಲಿನ ಆನಂದ ನಮ್ಮ ಜೊತೆಗೆ ಇರ್ತದೆ, ಅದೇ ರೀತಿಯಾಗಿ ಹಿಮದ ಆನಂದ ಅವ್ರ ಜೊತೆಗೆ ಇರ್ತದೆ. ಅಂದ್ರೆ ಯಾವ್ಯಾವ ಪ್ರದೇಶಗಳಲ್ಲಿ ಯಾವ್ಯಾವ ಕಲ್ಚರ್ಗಳದಾವ, ಸಂಸ್ಕೃತಿಗಳದಾವ, ಅದೇ ಪ್ರಕಾರವಾದಂತಹ ಒಂದು ನಿಸರ್ಗ ಕೂಡ ಅವರಿಗೆ ಅದನ್ನೇ ಆನಂದಿಸುವಂತಹ ಒಂದು ಮನಸ್ಥಿತಿಯನ್ನ ಕೊಟ್ಟಿರ್ತದೆ. ಇದರೊಳಗೆ ಏರುಪೇರು ಆದು ಅಂತಂದ್ರೆ ಅವಾಗ ತೊಂದರೆ ಆಗ್ತದೆ. ಅಂಥ ಏರುಪೇರುಗಳನ್ನ ನಾವು ಇವತ್ತಿನ ದಿವಸ ನೋಡ್ತಾ ಇದೀವಿ. ಸಹಜವಾಗಿತ್ತಪ್ಪ ಅಂತಂದ್ರೆ ಏನ್ ಅನ್ಸಂಗಿಲ್ಲ, ಆದ್ರೆ ಇರುವಂತಹ ಸನ್ನಿವೇಶದೊಳಗ ಏರುಪೇರುಗಳು ಆದು ಅಂತಂದ್ರೆ ಅವಾಗ ನಮಗ ಕಷ್ಟಕ್ಕೆ ಬರ್ತದೆ. ಈಗ ಆಗ್ತಾ ಇರೋದು ಅದೇ, ದೆಹಲಿ ಒಳಗ ದಟ್ಟವಾದಂತಹ ಒಂದು ಶೀತದ ಅಲೆಯನ್ನ ನಾವು ನೋಡ್ತಾ ಇದ್ದೀವಿ. ಇದೆಲ್ಲ ಈಗಾಗಲೇ ಹೇಳದಂಗ ವಾಯುವ್ಯದೊಳಗ ಒಂದ್ ಸ್ವಲ್ಪ ವಾತಾವರಣದೊಳಗೆ ಏರುಪೇರು ಆಗಿದ್ದಕ್ಕೆ ಇವೆಲ್ಲ ಆಗ್ತಾ ಇದ್ದಾವೆ. ಇಂತಹ ಒಂದು ಸಂದರ್ಭದೊಳಗ ಭಾರತೀಯ ಹವಾಮಾನ ಇಲಾಖೆಯವರು ಕೆಲವು ವ್ಯಾಖ್ಯೆಗಳನ್ನ ಕೊಡ್ತಾರೆ. ಏನಪ್ಪಾ ಅಂತಂದ್ರೆ ದಟ್ಟ ಮಂಜು ಅಂತಂದ್ರೆ ಏನು, ತೀವ್ರವಾದಂತಹ ಅಥವಾ ಅತಿಯಾದಂತಹ ದಟ್ಟ ಮಂಜು ಅಂತ ಹೇಳಿ ಅದಕ್ಕೆ ಕರೀತಾರೆ. ಈಗ ನಾವು ನಮ್ಮಲ್ಲಿ ಹಗುರ ಮಳೆ, ಅತಿ ಹಗುರ ಮಳೆ, ಸಾಧಾರಣ ಮಳೆ, ಭಾರಿ ಮಳೆ ಅಂತ ಹೇಳಿ ನಾವು ಕರಿತಾ ಇದ್ದೀವಿ. ಅದೇ ರೀತಿಯಾಗಿ ಮಂಜಿನೊಳಗೂ ಸಹಿತ ಅವುಗಳಿಗೆ ಹೆಸರುಗಳನ್ನು ಕೊಟ್ಟಿದ್ದಾರೆ. ಮಂಜಿನ ಪ್ರಮಾಣದ ಮೇಲೆ ದಟ್ಟ ಮಂಜು ಅಂತಂದ್ರೆ ಯಾವ್ದಕ್ಕೆ ಕರಿತೀವಿ ಅಂತಂದ್ರೆ ಸುಮಾರು 50-200 ಮೀಟರ್ ತನಕ ನಾವು ನೋಡೋದಕ್ಕೆ ಸಾಧ್ಯ ಇರುವಂತಹ ಸನ್ನಿವೇಶ. ಅಂತಂದ್ರೆ 200 ಮೀಟರ್ಗಿಂತ ನಾವು ದೂರ ನೋಡಕ್ ಆಗಂಗಿಲ್ಲ, ಎಲ್ಲ ಮಂಜು ಮಂಜಾಗಿ ಮುಂದಿಂದ ಏನು ಕಾಣಿಸಂಗಿಲ್ಲ 200 ಮೀಟರ್ ನಂತರ. ಇದಕ್ಕೆ ನಾವು ದಟ್ಟ ಮಂಜು ಅಂತ ಹೇಳಿ ಕರಿತೀವಿ, ಅದನ್ನೇ ಇಂಗ್ಲಿಷ್ ನೊಳಗೆ ಡೆನ್ಸ್ ಫಾಗ್ ಅಂತ ಹೇಳಿ ಕರಿತಾ ಇದ್ದಾರೆ. ಅತಿಯಾದಂತಹ ದಟ್ಟ ಮಂಜು ಅಂತಂದ್ರೆ ಇಲ್ಲಿ ನಮ್ಮ ದೃಷ್ಟಿ 50 ಮೀಟರ್ಗಿಂತನೂ ಕಡಿಮೆ ನೋಡುವಂತಹ ಒಂದು ಸಾಧ್ಯತೆಯನ್ನ ನಿರ್ಮಾಣ ಮಾಡ್ತದೆ. ಅಂದ್ರೆ 50 ಮೀಟರ್ ಆಚೆಗೆ ನಮಗೆ ಏನು ಕಾಣಿಸಂಗಿಲ್ಲ, ಬರೇ ಸಂಪೂರ್ಣವಾಗಿ ಹೊಗೆ ಕಾಣಿಸ್ತದೆ, ಏನು ಕಾಣಿಸಂಗಿಲ್ಲ. ಇಂಥದ್ದು ಅತಿಯಾದಂತಹ ದಟ್ಟ ಮಂಜು ಅಂತೇಳಿ ವರ್ಗೀಕರಣ ಮಾಡಲಾಗಿದೆ. ಕಳೆದ ಒಂದೆರಡು ದಿನಗಳಲ್ಲಿ ಏನಾಗಿದೆ ಅಂತಂದ್ರೆ ನಮ್ಮ ಸುತ್ತಮುತ್ತಲು ಇದ್ದಿದ್ದೇ ನಮಗೆ ಏನು ಕಾಣಿಸ್ತಾ ಇಲ್ಲ ಅನ್ನುವಂತಹ ಒಂದು ಅತ್ಯಂತ ಭಾರಿ ದಟ್ಟ ಮಂಜಿನ ಸನ್ನಿವೇಶ ನಿರ್ಮಾಣ ಆಗಿದ್ದನ್ನ ನಾವು ನೋಡ್ತಾ ಇದ್ದೀವಿ. ಇದರಿಂದಾಗಿ ಜನಜೀವನ ಯಾವ ರೀತಿ ಅಲ್ಲೋಲ ಕಲ್ಲೋಲ ಆಗ್ತದೆ, ನಿಮಗೆ ನಡೆದಾಡು ಸಹಿತ ಬಹಳ ಕಷ್ಟ ಆಗಿಬಿಡ್ತದೆ. ಆಮೇಲೆ ರೋಡ್ ಮೇಲಿದ್ರೆ ಅಥವಾ ವಾಹನದೊಳಗಿದ್ರೆ ನೀವು ಯಾವ ಕಡೆ ಡ್ರೈವ್ ಮಾಡಬೇಕು, ಯಾವ ಕಡೆ ಹೋಗಬೇಕು ಅನ್ನುವಂಥದ್ದು ದಿಕ್ಕು ತಿಳಿಲಾರದಂಗಾಗ್ತದೆ. ಅವಾಗ ಸಹಜವಾಗಿ ಆಕ್ಸಿಡೆಂಟ್ ಆಗುವಂತಹ ಸಂದರ್ಭಗಳು ಇರ್ತಾವ. ಅದಕ್ಕಾಗಿ ಇಂಥ ಏನು ವಿಪರೀತ ಸನ್ನಿವೇಶಗಳು ನಿರ್ಮಾಣ ಆಗ್ತಾವ, ಅವುಗಳಿಂದ ಜನಜೀವನ ಅಲ್ಲೋಲ ಕಲ್ಲೋಲ ಆಗ್ತದೆ, ಅಸ್ತವ್ಯಸ್ತ ಆಗ್ತದೆ. ಅದೇ ಪರಿಸ್ಥಿತಿಯನ್ನ ನಾವು ಇವತ್ತಿನ ದಿವಸ ನೋಡ್ತಾ ಇದ್ದೀವಿ. ಬಹುತೇಕ ಕಡೆಗಳಲ್ಲಿ ಶೀತ ದಿನ ಆಗಿದೆ, ಅತಿಯಾದಂತಹ ಶೀತ ದಿನ ಆಗಿದೆ ಅನ್ನುವಂತಹ ಮಾತನ್ನ ತಜ್ಞರು ಹೇಳ್ತಾ ಇದ್ದಾರೆ. ಶೀತ ದಿನ, ಅತಿಯಾದ ಶೀತ ದಿನ ಅಂತಂದ್ರೆ ಏನು? ಈಗಾಗಲೇ ನಾನು ದಟ್ಟ ಮಂಜು, ಅತಿ ದಟ್ಟ ಮಂಜು ಅಂತ ಯಾವ ರೀತಿಯ ವರ್ಗೀಕರಣ ಮಾಡಿದ್ದನ್ನು ಹೇಳಿದೆ. ಅದೇ ರೀತಿಯಾಗಿ ಕೋಲ್ಡ್ ಡೇ ಅಂತಂದ್ರೆ ಶೀತ ದಿನ ಅಂತ ಹೇಳಿ ನಾವು ಕರಿತೀವಿ ಅಂತಂದ್ರೆ ಗರಿಷ್ಠ ಉಷ್ಣತಾಮಾನದೊಳಗೆ 4.4 ಡಿಗ್ರಿ ಸೆಲ್ಸಿಯಸ್ ತನಕನು ಕಡಿಮೆ ಆಗಿತ್ತು ಅಂತಂದ್ರೆ ಅದಕ್ಕೆ ಅವತ್ತಿನ ದಿವಸ ಕೋಲ್ಡ್ ಡೇ ಆಗಿದೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಅತಿಯಾದಂತಹ ಶೀತ ದಿನ ಅಂತಂದ್ರೆ 6.5 ಡಿಗ್ರಿ ಸೆಲ್ಸಿಯಸ್ಗಿಂತ ಗರಿಷ್ಠ ಉಷ್ಣತೆ ಇರುವಾಗ ಕಡಿಮೆ ಆಗಿತ್ತು ಅಂತಂದ್ರ ಅದಕ್ಕೆ ಅತಿಯಾದಂತಹ ಶೀತ ದಿನ ಅಂತ ಹೇಳಿ ಕರೀತಾರೆ. ಹಿಂಗ ವ್ಯಾಖ್ಯಾನಗಳು ಅದಾವ, ಅದನ್ನ ನಾವು ತಿಳ್ಕೊಂಡ್ರೆ ನಮಗ ಏನು ಅವರು ಹೇಳ್ತಾ ಇದ್ದಾರೆ ಅದು ಸರಿಯಾಗಿ ಮುಟ್ಟುತ್ತದೆ ಅನ್ನುವಂತಹ ಮಾತು. ಇನ್ನೊಮ್ಮೆ ತಮ್ಮ ಗಮನಕ್ಕೆ ತರಬಯಸ್ತಾ ಇದ್ದೀನಿ, ನಮ್ಮ ಭಾರತೀಯ ಹವಾಮಾನ ಇಲಾಖೆಯವರು ನಮ್ಮ ಭಾಗಕ್ಕೆ ಅಂದ್ರೆ ಉತ್ತರ ಕರ್ನಾಟಕಕ್ಕೆ, ನಾರ್ತ್ ಇಂಟೀರಿಯರ್ ಕರ್ನಾಟಕ ಅಂತ ಏನ್ ಭಾಗದ ನಮ್ಮ ಉತ್ತರ ಕರ್ನಾಟಕಕ್ಕೆ ಮುಂದಿನ ಒಂದೆರಡು ದಿನಗಳಲ್ಲಿ ಕನಿಷ್ಠ ಉಷ್ಣತಾಮಾನದೊಳಗೆ 2-3 ಡಿಗ್ರಿ ಸೆಲ್ಸಿಯಸ್ ಕಡಿಮೆ ಆಗುವಂತಹ ಸೂಚನೆಯನ್ನ ಕೊಡ್ತಾ ಇದ್ದಾರೆ. ಇದನ್ನ ನಾವು ಆತಂಕ ಪಡುವಂತಹ ಅವಶ್ಯಕತೆ ಇಲ್ಲ. ಇಂಥ ಚಳಿಯ ಸನ್ನಿವೇಶದೊಳಗೆ ನಾವು ಸ್ವಲ್ಪ ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೊಂಡ್ರೆ, ಸಂರಕ್ಷಣಾ ಕ್ರಮಗಳನ್ನು ತಗೊಂಡ್ರೆ ನಮಗೇನು ತೊಂದರೆ ಆಗಂಗಿಲ್ಲ. ವಿಶೇಷವಾಗಿ ವೃದ್ಧರಾಗ್ಲಿ, ಮಕ್ಕಳಾಗ್ಲಿ, ಇದರ ಬಗ್ಗೆ ಕಾಳಜಿ ವಹಿಸಬೇಕು. ಮುಂಜಾನೆ ಸಮಯದೊಳಗ ಮತ್ತು ಸಾಯಂಕಾಲದ ಸಮಯದೊಳಗ ಹೊರಗೆ ತಿರುಗಾಡುವುದನ್ನ ನಾವು ಅವಾಯ್ಡ್ ಮಾಡಬೇಕು. ಒಂದ್ ವೇಳೆ ತಿರುಗಾಡುವುದೇ ಇತ್ತಪ್ಪ ಅಂತಂದ್ರೆ ಒಳ್ಳೆ ಸ್ವೆಟರ್ನ ಹಾಕೊಂಡು, ತಲೆಗೆ ಕಪ್ಪಿಗೆಯನ್ನು ಹಾಕೊಂಡು, ಮುಖಕ್ಕೆ ಮುಖಗವಸು ಅಂದ್ರೆ ಮಾಸ್ಕ್ ಹಾಕೊಂಡು, ಕಿವಿಯೊಳಗ ಅರಳಿಯನ್ನ ಇಟ್ಕೊಂಡು ನಾವು ನಮ್ಮ ಒಂದು ಕಾಳಜಿಯನ್ನು ವಹಿಸಿದ್ರೆ ಅಂತಹ ತೊಂದರೆಗಳೇನು ಆಗುವುದಿಲ್ಲ. ಸಾಧ್ಯ ಆದಷ್ಟು ಮುಂಜಾನೆ ಸಮಯದೊಳಗ ಸೂರ್ಯೋದಯ ಆಗೋ ತನಕನು ಮನೆಯೊಳಗ ಇರುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡ್ರೆ ಒಳ್ಳೆಯದು. ಸಾಯಂಕಾಲ ಕೂಡ ಅಷ್ಟೇ, ಸಾಯಂಕಾಲ ಕೂಡ ತಾವು ಮನೆಯೊಳಗೆ ಇರುವುದಕ್ಕೆ ವ್ಯವಸ್ಥೆ ಮಾಡಿಕೊಳ್ಬೇಕು. ಸಾಧ್ಯ ಆದಷ್ಟು ಬೆಚ್ಚಗೆ ಇರುವಂತಹ ಒಂದು ಸನ್ನಿವೇಶವನ್ನ ನಿರ್ಮಾಣ ಮಾಡಿಕೊಳ್ಬೇಕು. ಮತ್ತೆ ಬೆಚ್ಚಗಿನ ಆಹಾರವನ್ನೇ ನಾವು ಸೇವಿಸ್ತಾ ಇದ್ರೆ ಬಹಳ ಒಳ್ಳೇದು. ಸಾಮಾನ್ಯವಾಗಿ ನಾವು ನೋಡ್ತಾ ಇರ್ತೀವಿ ನೀರು ಏನು ನಾವು ಕುಡಿತೀವಿ ಅದ್ರ ಬಗ್ಗೆ ಕಾಳಜಿ ವಹಿಸುವುದಿಲ್ಲ. ಅದಕ್ಕೆ ಸಾಧ್ಯ ಆದಷ್ಟು ಬೆಚ್ಚನೆಯ ನೀರನ್ನ ಕುಡಿಯುವಂತಹ ವ್ಯವಸ್ಥೆಯನ್ನ ಮಾಡಿಕೊಳ್ಬೇಕು. ಒಟ್ಟಿನೊಳಗೆ ಈ ಚಳಿಯಿಂದ ಸಾಕಷ್ಟು ಆರೋಗ್ಯದ ತೊಂದರೆಗಳು ಆಗ್ತಾವ, ಅದಕ್ಕೆ ಈ ಕಾಳಜಿ ಬಹಳ ಮುಖ್ಯ ಆಗ್ತದ. ವಿಶೇಷವಾಗಿ ವೃದ್ಧರು ಮತ್ತು ಮಕ್ಕಳಿಗೆ ಸಂಬಂಧಪಟ್ಟಂತಹ ವಿಚಾರದೊಳಗೆ ಈ ಕಾಳಜಿಯನ್ನ ನಾವು ವಹಿಸಬೇಕಾಗ್ತದೆ. ಆಮೇಲೆ ಆರೋಗ್ಯದ ತೊಂದರೆಗಳಿದ್ದಂತಹವರು, ವಿಶೇಷವಾಗಿ ಉಬ್ಬಸ ರೋಗ ಅಥವಾ ನೆಗಡಿ, ಅಸ್ತಮಾ ಇಂತಹ ಸಮಸ್ಯೆಗಳಿಂದ ಏನು ಬಳಲ್ತಾ ಇರ್ತೀರಿ, ಅವರು ವಿಶೇಷವಾದಂತಹ ಕಾಳಜಿ ವಹಿಸುವುದು ಅವಶ್ಯದ. ಆತ್ಮೀಯರೇ, ಅನೇಕರು ತಾವು ಕೊಯ್ಲನ್ನ ಮುಗಿಸಿದ್ದೀರಿ, ಮಾರಾಟ ಮಾಡುವಂತಹ ವ್ಯವಸ್ಥೆ ಕಡೆ ತಾವು ಸನ್ನದ್ಧರಾಗಿದ್ದೀರಿ, ಇನ್ನೂ ಅನೇಕರು ಕೊಯ್ಲು ಮಾಡಬೇಕು. ಇಲ್ಲಿ ಈಗ ಸದ್ಯಕ್ಕೆ ಇರುವಂತಹ ಕೆಲಸ ಏನು ಅಂತಂದ್ರೆ, ನಮ್ಮ ರೈತ ಬಾಂಧವರು ಎಲ್ಲೆಲ್ಲಿ ಕೊಯ್ಲು ಮಾಡಿದ್ದೀರಿ, ಎಲ್ಲೆಲ್ಲಿ ಹೊಲಗಳು ಓಪನ್ ಆಗ್ಯಾವ, ಸ್ವಚ್ಛ ಅದಾವ, ಅಂತಹ ಪ್ರದೇಶಗಳಲ್ಲಿ ತಾವು ಏನ್ ಮಾಡಬೇಕು ಅಂತಂದ್ರೆ ಊಹೆ ಮಾಡ್ಕೊಳ್ತಾ ಇರಬಹುದು, ಕಲ್ಪನೆ ಮಾಡ್ಕೊಳ್ತಾ ಇರಬಹುದು ನಾನು ಏನ್ ಹೇಳ್ತೀನಿ ಅಂತ ಹೇಳಿ. ಹೌದು, ತಾವು ಮಾಗಿ ಉಳುಮೆಯನ್ನ ಮಾಡಬೇಕು. ಇದು ಬಹಳ ಮುಖ್ಯವಾದಂತಹ ಒಂದು ಕೆಲಸ. ಎಲ್ಲೆಲ್ಲಿ ಹೊಲಗಳು ಖಾಲಿ ಅದಾವ ಅಲ್ಲಿ ನೀವು ಆಳವಾದಂತಹ ಉಳುಮೆ ಮಾಡೋದು ಬಹಳ ಒಳ್ಳೇದು. ಆಳವಾದಂತಹ ಉಳುಮೆ ಮಾಡೋದ್ರ ಲಾಭ ಸಾಕಷ್ಟು ಅದಾವ, ಅದಕ್ಕೆ ಈ ಬಗ್ಗೆ ಕಾಳಜಿಯನ್ನ ವಹಿಸಬೇಕು. ಮತ್ತೆ ಈಗ ಏನು ಕೊಯ್ಲು ಆದ ನಂತರ ಸ್ವಲ್ಪ ಫ್ರೀ ಇರ್ತೀರಿ, ಇದೇ ಸಮಯದೊಳಗೆ ತಾವು ಕೆಲಸವನ್ನು ಮಾಡಿಬಿಟ್ರೆ ಮುಂದಿನ ದಿನಗಳಲ್ಲಿ ಏನು ಬಿಸಿಲಿನ ಶಕ್ತಿ ಹೆಚ್ಚಾಗ್ತದೆ, ಅಂತಹ ಸಂದರ್ಭದೊಳಗೆ ವಿಶೇಷವಾದಂತಹ ಲಾಭ ನಿಮಗೆ ಆಗ್ತದೆ. ಕೆಳಗಿದ್ದಂತಹ ಮಣ್ಣು ಮೇಲೆ ಬೀಳ್ತದೆ, ಆಮೇಲೆ ಭೂಮಿಯೊಳಗಿರುವಂತಹ ಏನು ರೋಗಾಣುಗಳಿರ್ತವೆ, ಆಮೇಲೆ ಕೀಟಗಳ ಕೋಶಗಳೇನಿರ್ತಾವ ಅವು ಬಿಸಿಲಿಗೆ ಬಿದ್ದು ಸಂಪೂರ್ಣವಾಗಿ ಒಂದು ನಿಯಂತ್ರಣಕ್ಕೆ ಒಳಪಡ್ತಾವ. ಹಿಂಗಾಗಿ ಮುಂದಿನ ದಿನಗಳಲ್ಲಿ ಏನಾದರೂ ಕೀಟಗಳು ಬರುವಂತಹ ಸಾಧ್ಯತೆಗಳಿದ್ದು, ರೋಗಗಳು ಬರುವಂತಹ ಸಾಧ್ಯತೆಗಳಿದ್ದು ಅಂತಂದ್ರೆ ಅವು ಅರ್ಧಕ್ಕರ್ಧ ಕಡಿಮೆ ಆಗಿಬಿಡ್ತಾವ. ಅಂದ್ರೆ ಇದು ಒಂದರಿಂದಲೇ ನೀವು ನಿಮ್ಮ ಬೆಳೆಯನ್ನ ಸುರಕ್ಷಿತಗೊಳಿಸಿಕೊಳ್ಬಹುದು, ಅದನ್ನ ಖಚಿತ ಕೂಡ ಮಾಡಿಕೊಳ್ಬಹುದು. ಅದರ ಸಲುವಾಗಿ ತಾವು ಮಾಗಿ ಉಳುಮೆಯನ್ನ ಮಾಡೋದ್ರ ಕಡೆ ಗಮನ ಕೊಡಬೇಕು, ಮತ್ತೆ ಅದನ್ನ ಅನುಷ್ಠಾನಕ್ಕೆ ಕೂಡ ತರಬೇಕು. ಮಾಗಿ ಉಳುಮೆ ಮಾಡೋದ್ರಿಂದ ನಿಮ್ಮ ಹೊಲದೊಳಗೆ ನೀರು ಇಂಗುವಂತಹ ಒಂದು ಪಾಸಿಬಿಲಿಟಿ ಅದು ಹೆಚ್ಚಾಗ್ತದೆ. ಮಳೆ ನೀರು ಬಿದ್ದಂತಹದ್ದು ಅಲ್ಲೇ ಇಂಗುತ್ತದೆ, ಅಲ್ಲೇ ನಿಲ್ಲುತ್ತದೆ. ಹಿಂಗಾಗಿ ನಿಮ್ಮ ಹೊಲದೊಳಗೆ ತೇವಾಂಶ ಸಾಕಷ್ಟು ಪ್ರಮಾಣದೊಳಗೆ ಹೆಚ್ಚಾಗ್ತದೆ. ಇದು ತಮಗ ಯಾರ್ಯಾರು ಮಾಡ್ಕೋತ ಬಂದಿರಿ ಇಲ್ಲಿ ತನಕ, ಅದು ತಮಗ ಗೊತ್ತಿರುವಂತಹದ್ದು, ಅನುಭವಕ್ಕೆ ಬಂದಿರುವಂತಹದ್ದು. ಹಿಂಗ ಮಾಗಿ ಉಳುಮೆ ಒಂದು ಮಾಡೋದ್ರಿಂದ ನಿಮಗೆ ಸಾಕಷ್ಟು ಲಾಭಗಳು ಸಿಗ್ತಾವ. ಇನ್ನ ಎಲ್ಲೆಲ್ಲಿ ನಿಮ್ಮ ಬದುಗಳು ಒಡೆದಾವ ಅವುಗಳನ್ನ ರಿಪೇರಿ ಮಾಡಿಕೊಳ್ಬೇಕು, ಒಡ್ಡುಗಳು ಒಡೆದಾವ ಅವುಗಳನ್ನ ಸರಿ ಮಾಡಿಕೊಳ್ಬೇಕು. ಹೊಲಕ್ಕ ಒಡ್ಡು ಇದ್ರನೆ ಚಂದ, ಒಂದು ಒಡ್ಡ ಇತ್ತಪ್ಪ ಅಂತಂದ್ರೆ ಅದು ನಿಮ್ಮ ಎಲ್ಲಾ ಸಮಸ್ಯೆಗಳನ್ನ ಕಡಿಮೆ ಮಾಡುತ್ತದೆ, ಮತ್ತೆ ನಿಮ್ಮ ಹೊಲವನ್ನ ಸಂಪತ್ ಭರಿತಗೊಳಿಸ್ತದೆ. ನಿಮ್ಮ ಹೊಲದಿಂದ ಅಕಸ್ಮಾತ್ ನೀರು ಹೊರಗೆ ಹೋಗುದಿತ್ತು ಅಂತಂದ್ರೆ ನೀರಿನ ಜೊತೆಗೆ ಮಣ್ಣು ಸಹಿತ ಹರ್ಕೊಂಡು ಹೋಗ್ತದೆ, ಅಂತ ಸಂದರ್ಭದೊಳಗೆ ಒಡ್ಡುಗಳು ಬಹಳ ಕೆಲಸಕ್ಕೆ ಬರ್ತಾವ. ಬರೇ ಒಡ್ಡುಗಳು ಇದ್ರ ಸಾಕಾಗುದಿಲ್ಲ, ಈ ಒಡ್ಡುಗಳು ಜೀವಂತ ಆಗಿರಬೇಕಾಗ್ತದೆ. ಅಂದ್ರೆ ಏನು, ಜೀವಂತ ಬೇಲಿಯನ್ನ ನಾವು ಈ ಒಡ್ಡುಗಳ ಜೊತೆಗೆ ಹಾಕಬೇಕಾಗ್ತದೆ. ಇದು ಬಹಳ ಸರಳವಾದಂತಹದ್ದು. ಏನು ನೀವು ಜೀವಂತ ಬೇಲಿ ಅಂತೀರಿ, ಹಂಗಂದ್ರೆ ಏನು, ಜೀವಂತ ಒಡ್ಡು ಅಂತಂದ್ರೆ ಏನು ಅನ್ನುವಂಥದ್ದು. ಇದ್ರ ಮೇಲೆ ಏನಿಲ್ಲ, ತಾವು ಹುಲ್ಲನ್ನ ಬೆಳೆಸಬಹುದು, ಆಮೇಲೆ ಕೆಲವೊಂದಿಷ್ಟು ಗಿಡಗಳು ಸಿಗ್ತಾವ, ಆ ಗಿಡಗಳನ್ನ ಸಹಿತ ನೀವು ಹಾಕೊಳ್ಬಹುದು. ವಿಶೇಷವಾಗಿ ಸುಬಾಬುಲ್ ಅನ್ನುವಂತಹ ಗಿಡ ಏನದ, ಅದನ್ನ ನೀವು ಒಡ್ಡುಗಳ ಮೇಲೆ ಹಾಕೊಂಡ್ರೆ ಬಹಳ ಒಳ್ಳೆ ಒಂದು ಉಪಕ್ರಮ ಆಗ್ತದ ಅಂತ ಹೇಳಿ ಹೇಳ್ಬಹುದು. ಸುಬಾಬುಲ್ ಒಳ್ಳೆ ರೀತಿಯಿಂದ ಬೆಳೀತದ, ಆಮೇಲೆ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಮಾಡುತ್ತದೆ. ಒಂದು ಸಮಸ್ಯೆ ಏನಪ್ಪಾ ಅಂತಂದ್ರೆ ಸುಬಾಬುಲ್ ತಾವು ಹೇಳಬಹುದು, ಇದು ಬೀಜ ಆಯ್ತು ಅಂತಂದ್ರೆ ಹೊಲದೊಳಗೆ ಬೀಜ ಬಿದ್ದು ಮತ್ತಷ್ಟು ಸಸಿಗಳು ಹೇಳ್ತಾವ, ಇದು ನಮ್ಮ ಕೃಷಿಗೆ ಬಹಳಷ್ಟು ತೊಂದರೆ ಕೊಡ್ತದೆ ಅನ್ನುವಂತಹ ಮಾತನ್ನ ನೀವು ಹೇಳಬಹುದು. ಆದ್ರೂ ಕೂಡ ಈ ಸುಬಾಬುಲ್ ಅನ್ನ ಬೆಳೆದು ಒಂದು ಹಂತಕ್ಕೆ ಬಂದ್ಮೇಲೆ ಅದನ್ನ ಸವರ್ಕೋತಿದ್ರೆ ಅದು ಬಹಳ ಒಂದು ದಟ್ಟವಾದಂತಹ ಒಂದು ಬೇಲಿಯನ್ನ ಕೊಡ್ತದೆ. ಅದರ ಜೊತೆಗೆ ನಿಮ್ಮ ಹೊಲದೊಳಗೆ ಯಾವತ್ತು ಒಂದು ತೇವಾಂಶ ಇರುವಂತಹ ಒಂದು ಸನ್ನಿವೇಶವನ್ನ ನಿರ್ಮಾಣ ಮಾಡ್ತದೆ. ಇದ್ರ ಜೊತೆಗೆ ನೀವು ಒಳ್ಳೆ ಗಿಡಗಳನ್ನ ಸಹಿತ ಬೆಳೆಸಿಕೊಳ್ಬಹುದು. ಆಮೇಲೆ ಗೊಬ್ಬರದ ಗಿಡ ಅಂತ ಏನ್ ಬರ್ತದೆ ನೋಡ್ರಿ, ಗ್ಲಿರಿಸಿಡಿಯಾ, ಅದನ್ನು ಕೂಡ ನಿಮ್ಮ ಒಡ್ಡಿನ ಮೇಲೆ ಹಾಕೊಂಡ್ರೆ ಅದು ಕೂಡ ಜೀವಂತ ಒಂದು ಒಡ್ಡಾಗ್ತದೆ. ಅಲ್ಲಿಯೂ ಕೂಡ ಸಾಕಷ್ಟು ಪ್ರಮಾಣದೊಳಗೆ ನಿಮಗೆ ಹಸಿರಲೇ ಗೊಬ್ಬರ ಸಿಗ್ತದೆ. ಅದು ಹೆಸರೇ ಗೊಬ್ಬರದ ಗಿಡ, ಸಾಕಷ್ಟು ಪ್ರಮಾಣದ ಗೊಬ್ಬರ ಸಿಗ್ತದೆ. ಅಂತ ಒಂದು ಗೊಬ್ಬರವನ್ನ ನಿಮ್ಮ ಹೊಲಕ್ಕೆ ಹಾಕೋದ್ರಿಂದ ನಿಮ್ಮ ಮಣ್ಣಿನ ರಚನೆ ಕೂಡ ಸುಧಾರಣೆ ಆಗ್ತದೆ. ಮಣ್ಣಿನೊಳಗೆ ಸಾವಯವ ಇಂಗಾಲ ಸುಧಾರಣೆ ಆಗುವಂತಹ ಎಲ್ಲ ಸಾಧ್ಯತೆಗಳು ಹೆಚ್ಚಾಗ್ತವೆ. ಕಳೆದ ಅನೇಕ ದಿನಗಳಿಂದ ಈ ಚರ್ಚೆ ನಡೆದಿದೆ ನಮ್ಮ ಹೊಲದೊಳಗೆ ಅಥವಾ ನಮ್ಮ ಮಣ್ಣಿನೊಳಗೆ. ನಮ್ಮ ದೇಶದ ಒಂದು ಪರಿಸ್ಥಿತಿಯನ್ನ ನಾವು ನೋಡಿದ್ರೆ ಸಾವಯವ ಇಂಗಾಲ ಬಹಳಷ್ಟು ಪ್ರಮಾಣದೊಳಗೆ ಕಡಿಮೆ ಆಗಿದೆ. ಇನ್ನು .01% ಕಡಿಮೆ ಆದ್ರೆ ಮುಂದಿನ ದಿನಗಳಲ್ಲಿ ಏನೂ ಬೆಳೆಯಲಾರದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅನ್ನುವಂತಹ ಮಾತನ್ನ ತಜ್ಞರು ಹೇಳ್ತಾ ಇದ್ದಾರೆ. ಅದಕ್ಕೆ ನಮ್ಮ ಹೊಲದೊಳಗೆ ಆದಷ್ಟು ಸಾವಯವ ಪದಾರ್ಥಗಳನ್ನ ನಾವು ಹಾಕೋದಕ್ಕೆ ಪ್ರಯತ್ನ ಮಾಡಬೇಕು. ಸಾವಯವ ಎಷ್ಟು ಹೆಚ್ಚಿಗೆ ಮಾಡದಷ್ಟು ಒಳ್ಳೇದು, ಅದರ ಜೊತೆಗೆ ರಾಸಾಯನಿಕಗಳನ್ನ ಕಡಿಮೆ ಮಾಡದಷ್ಟು ಒಳ್ಳೇದು ಅನ್ನುವಂತಹ ವಿಚಾರ ತಮ್ಮ ಗಮನದೊಳಗೆ ಇರಲಿ. ಮಾಗಿ ಉಳುಮೆ ಜೊತೆ ಜೊತೆಗೇನೆ ತಾವು ಇನ್ನೊಂದು ಮುಖ್ಯವಾದಂತಹ ಒಂದು ಕೆಲಸ ಮಾಡಬೇಕು. ಅದೇನಪ್ಪ ಅಂತಂದ್ರೆ ಚೌಕು ಮಡಿಗಳನ್ನ ಮಾಡೋದು. ಈಗಾಗಲೇ ಅನೇಕ ಕಡೆಗಳಲ್ಲಿ ನಾವು ನೋಡೀವಿ ಚೌಕು ಮಡಿಗಳನ್ನ ರೈತರು ಮಾಡ್ತಾ ಇದ್ದಿರಿ. ತಾವು ಇದನ್ನ ಪ್ರತಿಯೊಬ್ಬರು ಪಾಲಿಸಿದ್ರೆ ಬಹಳ ಒಳ್ಳೇದು ಅಂತ ಹೇಳಿ ನಮ್ಮ ವಿಚಾರ. ಯಾಕಪ್ಪ ಅಂತಂದ್ರೆ ಈ ಚೌಕು ಮಡಿಗಳನ್ನ ಮಾಡೋದ್ರಿಂದ ನಿಮ್ಮ ಹೊಲ ಸಮತಟ್ಟಿರ್ಲಿ ಬಿಡ್ಲಿ, ಎಲ್ಲಿ ಮಳೆ ಬರ್ತದ ಅಲ್ಲೇ ನೀರ್ ನಿಂತು ಇಂಗುವಂತ ಒಂದು ವ್ಯವಸ್ಥೆ ಆಗ್ತದೆ. ಇದನ್ನ ತಾವು ಪ್ರಯತ್ನ ಮಾಡಿ ನೋಡ್ರಿ. ಈ ಸಲ ನೀವು ಮಾಡಿದ್ರೆ ಮುಂದಿನ ಸಲ ನಿಮಗೆ ಗ್ಯಾರಂಟಿಯಾಗಿ ನಾವು ಹೇಳುವುದು ಹತ್ತುದಿಲ್ಲ. ಅನೇಕರು ತಾವು ಮಾಡಿದ್ರ ಲಾಭ ಏನದ ಅನ್ನೋದನ್ನ ಕೂಡ ನಮ್ಮ ಜೊತೆಗೆ ಹಂಚಿಕೊಂಡಿದ್ದೀರಿ, ಮತ್ತೆ ಹಂಚಿಕೊಳ್ತಾ ಇರ್ತೀರಿ ಆವಾಗವಾಗ. ಅದಕ್ಕೆ ಇದು ಒಂದು ಸೂಕ್ತವಾದಂತಹ ಸಂದರ್ಭ ಅನಿಸ್ತು ನಮಗೆ ಈ ಚೌಕು ಮಣಿಗಳನ್ನ ಮಾಡಿಕೊಳ್ಳೋದು. ಎಷ್ಟು ಸಾಧ್ಯದ ಅಷ್ಟು ಮಳೆ ನೀರನ್ನ ನಾವು ನಮ್ಮ ಕೃಷಿಗೆ ಉಪಯೋಗ ಮಾಡಿಕೊಳ್ಳುವಂತಹ ಒಂದು ವ್ಯವಸ್ಥೆಯನ್ನ ಮಾಡಿಕೊಳ್ಬೇಕು. ಅದರೊಳಗೆ ಇದು ಬಹಳ ಮುಖ್ಯವಾದಂತಹ ಒಂದು ಪರಿಕ್ರಮ ಅಂತ ಹೇಳಿ ಹೇಳಬಹುದು. ಅದಕ್ಕೆ ಚೌಕ ಮಡಿಗಳನ್ನ ದಯವಿಟ್ಟು ಮಾಡಿಕೊಳ್ಳ್ರಿ, ನಿಮಗೆ ಬಹಳ ಒಳ್ಳೇದಾಗ್ತದೆ. ವಿಶೇಷವಾಗಿ ಏನು ಯಾವುದೇ ನೀರಿನ ಆಸರೆ ಇರಲಾರದಂತಹವರಿದ್ದೀರಿ, ಅವರಿಗೆ ಇದು ವರ ಆಗಿ ಪರಿಣಮಿಸ್ತದ ಅನ್ನೋದ್ರೊಳಗೆ ಯಾವುದೇ ಸಂಶಯ ಇಲ್ಲ ಅಂತ ಹೇಳಿ ತಿಳ್ಕೊಳ್ರಿ. ಸರಳ, ಇದೇನು ಬಹಳ ಕಷ್ಟದ ಕೆಲಸ ಅಲ್ಲ. ಒಂದು ನೇಗಿಲು ಸಾಲ ಉದ್ದ ಹೊಡೆದು, ಒಂದು ನೇಗಿಲು ಸಾಲ ಅಡ್ಡ ಹೊಡೆದು, ಏನು ಸ್ವಲ್ಪ ಚೌಕು ಮಡಿಗಳನ್ನು ಮಾಡಿಕೊಳ್ಳುವಂತಹ ಒಂದು ಸಂದರ್ಭದೊಳಗೆ ಸ್ವಲ್ಪ ಸಮೀಪ ನೀವು ನೇಗಿಲ ಸಾಲಗಳನ್ನು ಹೊಡೆದ್ರೆ ಒಳ್ಳೆ ಚೌಕು ಮಡಿಗಳು ತಯಾರಾಗ್ತಾವ. ಬಂಡ್ ಫಾರ್ಮರ್ ಅಂತೇಳಿ ಒಂದು ಉಪಕರಣ ಸಿಗ್ತದ, ಅದನ್ನ ನೀವು ನಿಮ್ಮ ಹೊಲದೊಳಗೆ ಉದ್ದ ಮತ್ತ ಅಡ್ಡ ಹಿಂಗೆ ಎಳೆದ್ರಪ್ಪ ಅಂತಂದ್ರೆ ಒಳ್ಳೆ ಬದುಗಳು ತಯಾರಾಗ್ತಾವ. ಈ ವಿಚಾರದ ಬಗ್ಗೆ ತಾವು ತಮ್ಮಲ್ಲೇ ಚರ್ಚೆ ಮಾಡಿಕೊಂಡು ಈ ಕೆಲಸವನ್ನ ಆದಷ್ಟು ತಮಗೆ ಯಾವಾಗ ಅನುಕೂಲ ಆಗ್ತದ ಅದನ್ನ ಮಾಡಿಕೊಳ್ಳೋದಕ್ಕೆ ಅಡ್ಡಿ ಇಲ್ಲ. ಆತ್ಮೀಯರೇ, ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂತಂದ್ರೆ ಬುಧವಾರ ಜನವರಿ 11ರಿಂದ ಬರುವ ಮಂಗಳವಾರ ಜನವರಿ 17ರ ತನಕ ಇರುವಂತಹ ವಾರದ ಅವಧಿಯೊಳಗೆ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು, ಅಲ್ಲದೆ ಜಹೀರಾಬಾದ್ ತಾಲೂಕಿನೊಳಗೆ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವು ಈಗ ನೋಡೋಣ. ಸ್ಥೂಲವಾಗಿ ಹೇಳಬೇಕು ಅಂತಂದ್ರೆ ನಮ್ಮ ಭಾಗದ ಎಲ್ಲಾ ಜಿಲ್ಲೆಗಳಲ್ಲಿ ಒಣ ಬಿಸಿಲಿನ ಪ್ರಸನ್ನದಾಯಕವಾದಂತಹ ವಾತಾವರಣ ಇರಬಹುದಾಗಿದೆ. ವಾತಾವರಣ ಸ್ವಚ್ಛವಾಗಿರ್ತದ, ಮೋಡಗಳ ಒಂದು ಪ್ರಮಾಣ ಏನದ ಅದು ಬಹಳಷ್ಟು ಕಡಿಮೆ ಇರ್ತದೆ. ಎಲ್ಲೋ ಒಂದೆರಡು ಕಡೆ ಕಾಣಿಸಬಹುದು ಮೋಡಗಳು. ಆದ್ರೆ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ನಿಮಗೆ ಪ್ರಸನ್ನವಾದಂತಹ ಬಿಸಿಲು ಈ ವಾರ ಸಾಕಷ್ಟು ಪ್ರಮಾಣದೊಳಗೆ ಸಿಗುತ್ತದೆ ಅನ್ನುವಂಥದ್ದು ಖುಷಿ ಕೊಡುವಂತಹ ಒಂದು ವಿಚಾರ. ನೀವು ಕೊಯ್ಲು ಮಾಡ್ತಾ ಇದ್ರಿ, ಒಣಗಿಸ್ತಾ ಇದ್ರಿ, ಅಥವಾ ಬೇರೆ ಬೇರೆ ಚಟುವಟಿಕೆಗಳನ್ನ ನಮ್ಮ ಅಕ್ಕ ತಂಗಿಯರು ಮಾಡ್ತಾ ಇದ್ರಿ ಮನೆಗೆ ಸಂಬಂಧಪಟ್ಟಂತಹದ್ದು ಅಂತಂದ್ರೆ ಅವರಿಗೂ ಕೂಡ ಈ ವಾರ ಬಹಳ ಅನುಕೂಲಕರವಾದಂತಹ ವಾರ ಅಂತ ಹೇಳಿ ಹೇಳಬಹುದು. ಗೃಹ ಉದ್ಯೋಗಗಳನ್ನ ಮಾಡಿಕೊಂಡು ಹೋಗುವುದಕ್ಕೆ ಮತ್ತೆ ನಿಮ್ಮ ಕೃಷಿ ವ್ಯವಹಾರಗಳನ್ನ ಪ್ಲಾನ್ ಮಾಡುವುದಕ್ಕೆ ಈ ವಾರ ಬಹಳ ಸೂಕ್ತವಾದಂತಹದ್ದು ಅಂತ ಹೇಳಿ ತಜ್ಞರು ತಿಳಿಸ್ತಾ ಇದ್ದಾರೆ. ಮಳೆಯಾಗುವಂತಹ ಯಾವುದೇ ಸಾಧ್ಯತೆಗಳು ಇಲ್ಲ. ಕಳೆದ ವಾರ ಒಂದೆರಡು ದಿವಸ ಅಂತ ಒಂದು ಸಂದರ್ಭ ಬಂದಿತ್ತು, ಮೋಡ ಮುಸುಕಿದಂತಹ ವಾತಾವರಣ, ಮೋಡ ಕವಿದಂತಹ ವಾತಾವರಣ ಅದ ಅಂತ ಹೇಳಿ ಹೇಳಿದ್ವಿ. ಅದೇ ರೀತಿಯಾಗಿ ಕೆಲವರು ತಾವು ಅದನ್ನ ಕ್ಲಿಯರ್ ಕೂಡ ಮಾಡಿಕೊಂಡ್ರಿ, ಇಂತಹ ಒಂದು ವಾತಾವರಣ ಆಗ್ತಾ ಇದೆ ಮತ್ತೆ ನಾವು ಕೊಯ್ಲು ಮಾಡ್ತಾ ಇದ್ದೀವಿ, ಏನ್ ಮಾಡಬೇಕು ಅಂತ ಹೇಳಿ ಯಾರಿಗೂ ಆತಂಕ ಪಡುವಂತಹ ಅಗತ್ಯ ಇಲ್ಲ ಅಂತ ಹೇಳಿ ಮೊದಲೇ ಹೇಳಿದ್ವಿ. ಅದೇ ರೀತಿಯಾದಂತಹ ವಾತಾವರಣ, ಅದರ ನಡವಳಿಕೆಯನ್ನು ಕೂಡ ನಾವು ನೋಡಿದ್ವಿ. ಅಂತಹ ಯಾವುದೇ ಮೋಡ ಮುಸುಕುವಂತಹ ಆಗ್ಲಿ ಅಥವಾ ಮೋಡ ಕವಿಯುವಂತಹ ವಾತಾವರಣ ಈ ವಾರ ನೋಡುವುದಕ್ಕೆ ಸಿಗುವುದಿಲ್ಲ. ಈಗಾಗಲೇ ತಜ್ಞರು ಹೇಳಿದ್ದಾರೆ ನಮಗೆ ಒಂದೆರಡು ದಿನಗಳಲ್ಲಿ 2-3 ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ಉಷ್ಣತಾಪಮಾನದೊಳಗೆ ಕಡಿಮೆ ಆಗಬಹುದು ಅಂತೇಳಿ ಅದನ್ನ ನಾವು ನಿರೀಕ್ಷೆ ಮಾಡೋಣ. ಸಾಮಾನ್ಯವಾಗಿ ಹೇಳಬೇಕು ಅಂತಂದ್ರೆ ಗರಿಷ್ಠ ಉಷ್ಣತಾಪಮಾನ ನಮ್ಮ ಎಲ್ಲಾ ಜಿಲ್ಲೆಗಳಲ್ಲಿ ಸರಾಸರಿಯಾಗಿ 29-30 ಡಿಗ್ರಿ ಸೆಲ್ಸಿಯಸ್ ತನಕ ಇರಬಹುದು. ಕನಿಷ್ಠ 16-17 ಡಿಗ್ರಿ ಸೆಲ್ಸಿಯಸ್ ತನಕ ನೋಡಬಹುದು ಅಂತ ಹೇಳ್ತಾ ಇದ್ದಾರೆ. ಕೆಲವು ಕಡೆ 12-13 ಡಿಗ್ರಿ ಸೆಲ್ಸಿಯಸ್ ಆಗಬಹುದು. ಬೀದರ್ ಜಿಲ್ಲೆ ಒಳಗೆ 14-15 ಡಿಗ್ರಿ ಸೆಲ್ಸಿಯಸ್ ಇರಬಹುದು ಅನ್ನುವಂತಹ ಸೂಚನೆ ತಜ್ಞರು ನೀಡುತ್ತಾ ಇದ್ದಾರೆ. ಇದು ಸ್ಥೂಲವಾಗಿ ಆಯಿತು, ಮತ್ತೆ ವಿಸ್ತಾರವಾಗಿ ಸಹಿತ ಇದನ್ನೇ ತಾವು ಅನ್ಕೋಬಹುದು. ಮಳೆಯಾಗುವಂತಹ ಸಾಧ್ಯತೆಗಳು ಕೇವಲ ಶೇಕಡ 10% ಅನ್ನುವಂತಹ ಸೂಚನೆ ಎಲ್ಲಾ ಜಿಲ್ಲೆಗಳಲ್ಲಿ ಅಂತಂದ್ರೆ ಇದು ಕೂಡ ತಮಗೆ ಗೊತ್ತಾಗುವಂತದ್ದು. ಯಾವುದೇ ಜಿಲ್ಲೆಯಲ್ಲಿ ಈ ವಾರ ಮಳೆ ಆಗುವುದಿಲ್ಲ. ವಾತಾವರಣದೊಳಗೆ ಏರುಪೇರುಗಳು ಸಹಜ, ಇದನ್ನ ನಾವು ನೋಡ್ಕೋತ ಬಂದಿವಿ. ಒಂದ್ ವೇಳೆ ಏನಾದರೂ ಏರುಪೇರುಗಳು ಆದವು ಅಂತಂದ್ರೆ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಮುಂಜಾನೆ 6:40 ರೈತರಿಗೆ ಸಲಹೆಗಳ ಜೊತೆಗೆ ಸಾಯಂಕಾಲ 6:50 ಕೃಷಿರಂಗದೊಳಗೆ ನಿತ್ಯ ಮೇಘ ಸಂದೇಶವನ್ನ ಕೇಳುವುದಕ್ಕೆ ಮರಿಬಾರದು. ಮತ್ತೆ ಯಾರು ಇನ್ನೂ ನ್ಯೂಸ್ ಆನ್ ಏರ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡಿಲ್ಲ ಅವರು ತಮ್ಮ ಮೊಬೈಲ್ನೊಳಗೆ ಅದನ್ನ ಇಳಿಸಿಕೊಂಡು ಉಪಯೋಗ ಮಾಡೋದ್ರ ಕಡೆ ಗಮನ ಹರಿಸಬೇಕು. ಅದರ ಜೊತೆಗೆ ಇನ್ನೂ ಅನೇಕ ಆಪ್ಗಳದಾವ. ಭಾರತೀಯ ಹವಾಮಾನ ಇಲಾಖೆಯವರ ಮೇಘದೂತ ಅನ್ನುವಂತಹ ಆಪ್, ದಾಮಿನಿ ಅನ್ನುವಂತಹ ಆಪ್ ನೀವು ಡೌನ್ಲೋಡ್ ಮಾಡಿಕೊಳ್ಬೇಕು. ಈ ಆಪ್ಗಳ ಮೂಲಕ ನೀವು ವಾತಾವರಣದ ಮುನ್ಸೂಚನೆಯನ್ನು ಅಷ್ಟೇ ಪಡೆಯುವುದಿಲ್ಲ, ಅದರ ಜೊತೆಗೆ ಕೃಷಿ ಬಗ್ಗೆ ಕೂಡ ಸಲಹೆ ಸೂಚನೆಗಳು ಇರ್ತಾವ, ಬೆಳೆ ಬಗ್ಗೆ ಸಲಹೆ ಸೂಚನೆ ಇರ್ತಾವ, ಅವುಗಳನ್ನು ಕೂಡ ತಾವು ಫಾಲೋ ಮಾಡಬಹುದು. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮವನ್ನು ಮುಗಿಸೋಣ. ಮುಗಿಸೋದಕ್ಕಿಂತ ಮೊದಲು ಒಂದು ಮಾತು. ಆತ್ಮೀಯರೇ, ರಾಯಚೂರು ಕೃಷಿ ವಿಶ್ವವಿದ್ಯಾಲಯದೊಳಗ ಇವತ್ತು ಕೃಷಿ ಮೇಳ ಶುರುವಾಗ್ಯದ. ಇವತ್ತಿನ ದಿನ ಹೋಯಿತು, ನಾಳೆ ಮತ್ತು ನಾಡದ ಇನ್ನೂ ಎರಡು ದಿವಸ ಕೃಷಿ ಮೇಳ ನಡೀತಾ ಇದೆ. ಈ ಕೃಷಿ ಮೇಳದೊಳಗ ತಾವು ಭಾಗವಹಿಸಿ ಹೆಚ್ಚಿನ ಸದುಪಯೋಗವನ್ನು ಪಡ್ಕೊಳ್ಬಹುದು, ತಜ್ಞರ ಜೊತೆಗೆ ಸಂವಾದ ಮಾಡಬಹುದು, ತಮ್ಮ ಕೃಷಿ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಪಡ್ಕೊಳ್ಬಹುದು. ಅದರ ಜೊತೆಗೆ ವಿಶೇಷವಾಗಿ ಈ ವರ್ಷ ಏನು ಅಂತಂದ್ರೆ ಸಿರಿಧಾನ್ಯಗಳ ವರ್ಷ ಅಂತೇಳಿ ಇದನ್ನ ಘೋಷಣೆ ಮಾಡಿದ್ದಾರೆ. ಸಿರಿಧಾನ್ಯಗಳನ್ನು ಬೆಳೆಯುವುದಕ್ಕೆ ಯಾವ ರೀತಿಯಾದಂತಹ ಅವಕಾಶಗಳು ಮುಂದಿನ ದಿನಗಳಲ್ಲಿ ಸಿಗ್ತಾವ ಅನ್ನೋದ್ರ ಬಗ್ಗೆ ಕೂಡ ತಾವು ಈ ಕೃಷಿ ಮೇಳದೊಳಗ ಮಾಹಿತಿ ಪಡ್ಕೊಳ್ಬಹುದು. ಯಾಕಪ್ಪ ಅಂತಂದ್ರೆ ಈ ಕೃಷಿ ಮೇಳದೊಳಗ ವಿಶೇಷವಾಗಿ ಈ ಸಲ ಸಿರಿಧಾನ್ಯಗಳ ಬಗ್ಗೆನೆ ಒತ್ತು ನೀಡಲಾಗ್ತಾ ಇದೆ. ಅದಕ್ಕೆ ಸ್ವಲ್ಪ ಸಮಯ ಮಾಡಿಕೊಂಡು ತಾವು ಸಕುಟುಂಬ ಸಪರಿವಾರ ಸಮೇತರಾಗಿ ಕೃಷಿ ಮೇಳಕ್ಕೆ ಹೋಗಿ ಭಾಗವಹಿಸಿ ಅದರ ಸದುಪಯೋಗ ಪಡ್ಕೊಳ್ತೀರಿ ಅಂತ ಹೇಳಿ ಭಾವಿಸ್ತೀವಿ. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಮ್ಮ ಎಲ್ಲ ಆತ್ಮೀಯ ರೈತ ಬಾಂಧವರಿಗೆ ಮತ್ತೊಮ್ಮೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಗೋವಿಂದ ರಾವ್ ಎನ್ ರಾಥೋರ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಈಗ ಕೇಳಿ, ಇಂದು ರಾಯಚೂರಿನಲ್ಲಿ ಆರಂಭವಾಗಿರುವ ಕೃಷಿ ಮೇಳ 2023 ವೈಶಿಷ್ಟ್ಯತೆ ಕುರಿತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಂಶೋಧನಾ ನಿರ್ದೇಶಕರಾದ ಡಾ ಬಿಕೆ ದೇಸಾಯಿ ಅವರಿಂದ ಮಾಹಿತಿ. ಎಲ್ಲರಿಗೂ ನಮಸ್ಕಾರ. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಈ ನಮ್ಮ ರಾಯಚೂರು ಆವರಣದಲ್ಲಿ 3 ದಿನಗಳ ಒಂದು ಕೃಷಿ ಮೇಳವನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಈ ಒಂದು ಕೃಷಿ ಮೇಳ ಈ ಒಂದು ಸಾಲಿನಲ್ಲಿ ಅಂದ್ರೆ 22-23 ಸಾಲಿನಲ್ಲಿ ಮಾಡ್ತಾ ಇದ್ದೇವೆ. ನಮ್ಮ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಅಡಿಯಲ್ಲಿ 7 ಜಿಲ್ಲೆಗಳು ಬರ್ತಾ ಇದೆ. ಈ 7 ಜಿಲ್ಲೆಗಳ 13 ಸಂಶೋಧನಾ ಕೇಂದ್ರಗಳು ಮತ್ತು 7 ಕೃಷಿ ವಿಜ್ಞಾನ ಕೇಂದ್ರಗಳು, ಆಮೇಲೆ ಕೃಷಿ ವಿಸ್ತರಣಾ ಶಿಕ್ಷಣ ಘಟಕಗಳು, ಎಲ್ಲ ಇದರ ತಾಂತ್ರಿಕತೆ ಏನಿರ್ತದೆ ಅಂದ್ರೆ, ನಮ್ಮ ರೈತರಿಗೆ ಕೃಷಿ ಮೇಳವನ್ನು ಆಯೋಜಿಸುವುದರ ಮುಖ್ಯವಾದ ಉದ್ದೇಶ ಏನಪ್ಪಾ ಅಂತಂದ್ರೆ, ನಮ್ಮ ಒಂದು ಸಂಶೋಧನೆ ಕಳೆದ ಸಾಲಿನಲ್ಲಿ ಏನು ಸಂಶೋಧನೆ ಆಗಿರ್ತದೆ, ರೈತರ ಒಂದು ಜ್ವಲಂತ ಸಮಸ್ಯೆಗಳು ಏನಿದ್ದವು ಮತ್ತು ಆ ಸಮಸ್ಯೆಗಳಿಗೆ ನಮ್ಮ ವಿಜ್ಞಾನಿಗಳಿಂದ ಏನು ಪರಿಹಾರವಿರುತ್ತದೆ ಅದರ ಬಗ್ಗೆ ಮಾಹಿತಿ ಒದಗಿಸಲಾಗುತ್ತದೆ. ಇನ್ನೂ ಒಂದು ಮುಖ್ಯವಾದಂದ್ರೆ ಕೆಲವೊಂದು ಲೈವ್ ಡೆಮಾನ್ಸ್ಟ್ರೇಷನ್ಸ್ ಅಂತ ನಾವೇನು ಹೇಳ್ತಾ ಇದೀವಿ ಅಂದ್ರೆ ಪ್ರಾತ್ಯಕ್ಷಿಕೆಗಳು, ಈ ಪ್ರಾತ್ಯಕ್ಷಿಕೆಗಳು ಕೂಡ ಇದರಲ್ಲಿ ಇರ್ತದೆ ಮುಖ್ಯವಾಗಿ. ಅಂದ್ರೆ ಇದು ಏನಾಗ್ತದೆ, ಒಂದೇ ಸೂರಿನಡಿಯಲ್ಲಿ ಅಂದ್ರೆ ಕೃಷಿ ಮೇಳ ಅಂತಂದ್ರೆ ಒಂಥರ ನಮ್ಮ ಕೃಷಿ ಜಾತ್ರೆ ಅಂತ ಅನ್ಬಹುದು. ಅಂದ್ರೆ ನಿಮ್ಮ ರೈತರಿಗೆ ಬಹಳಷ್ಟು ಮಟ್ಟಿಗೆ ಉಪಯೋಗ ಆಗ್ತದೆ. ನಾ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಕಳೆದ ಸಾಲಿನಲ್ಲಿ ನಮಗೆ ಒಂದು ಈ ಹತ್ತಿ ಬೆಳೆಯಲ್ಲಿ, ತೊಗರಿ ಬೆಳೆಯಲ್ಲಿ ಮತ್ತು ಮೆಣಸಿನಕಾಯಿ ಬೆಳೆಯಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ನಮ್ಮ ರೈತ ಬಾಂಧವರು ಎದುರಿಸಬೇಕಾಯಿತು. ಸೊ ಆ ರೀತಿ ಹವಾಮಾನದ ವೈಪರೀತ್ಯದಿಂದ ಏನು ಸಮಸ್ಯೆಗಳು ಬರ್ತವೆ, ಸೊ ಆ ಸಮಸ್ಯೆಗಳಿಗೆ ನಮ್ಮ ಸ್ಥಳದಲ್ಲಿಯೇ ನಮ್ಮ ವಿಜ್ಞಾನಿಗಳು ಪರಿಹಾರ ಸೂಚಿಸುತ್ತಾರೆ. ಅದನ್ನೇ ಹೇಳ್ತಾ ಇದ್ದೀನಿ, ಒಂದೇ ಸೂರಿನಡಿಯಲ್ಲಿ ರೈತ ಬಾಂಧವರು ನಮ್ಮ ಒಂದು ಸಂಶೋಧನೆಗಳಿಂದ ಆದ ತಂತ್ರಜ್ಞಾನಗಳು ಏನೇನಿದೆ ಅಂದ್ರೆ ನೂತನ ಆವಿಷ್ಕಾರಗಳಲ್ಲೂ ಕೃಷಿಯಲ್ಲಿ ಏನು ಮಾಡಿದ್ದಾರೆ, ಆ ಆವಿಷ್ಕಾರಗಳ ಬಗ್ಗೆ ನನಗೆ ಒಂದು ಸ್ವಲ್ಪ ಮಾಹಿತಿ ಬೇಕಪ್ಪ ಅಂತ ನೀವು ಬಂದ್ರೆ ಬಹಳಷ್ಟು ಮಾಹಿತಿಗಳನ್ನು ಇಲ್ಲಿ ಒದಗಿಸಲಾಗುತ್ತದೆ. ಇದು ಕೃಷಿ ಮೇಳದ ಮುಖ್ಯವಾದ ಒಂದು ಉದ್ದೇಶ. ಅಂದ್ರೆ ಇಲ್ಲಿ ರೈತರಿಗೆ ನೋಡ್ಲಿಕ್ಕೂ ಸಿಗ್ತದೆ ಮತ್ತು ಪರಸ್ಪರ ವಿಚಾರ ವಿನಿಮಯ ಕೂಡ ಆಗ್ತದೆ. ಅಂದ್ರೆ ನಾವೊಂದು ಇದರಲ್ಲಿ 3 ದಿವಸ ಕೂಡ ರೈತರಿಂದ ರೈತರಿಗಾಗಿ ಅಂತೇಳಿ ನಾವೊಂದು ಚರ್ಚಾಕೂಟವನ್ನು ಏರ್ಪಡಿಸ್ತಾ ಇದ್ದೇವೆ. ಈ ರೈತರಿಂದ ರೈತರಿಗಾಗಿ ಅಂದ್ರೆ ಯಶಸ್ವಿ ರೈತ ಬಾಂಧವರು ನಮ್ಮಲ್ಲೇನೆ ಅವರನ್ನ ಆಯ್ದುಕೊಂಡು ಯಶಸ್ವಿ ರೈತ ಬಾಂಧವರು ಮತ್ತೆ ಬೇರೆ ಉಳಿದ ರೈತ ಬಾಂಧವರಿಗೆ ಹೇಳಿ ಅದರಂತೆ ಮಾಡಿದರೆ ನಿಮಗೂ ಕೂಡ ಲಾಭ ಆಗ್ತದೆ, ಈ ರೀತಿ ಕೃಷಿ ಮಾಡಿದರೆ ಖಂಡಿತವಾಗಿಯೂ ಕೃಷಿ ಲಾಭದಾಯಕ ಅಂತೇಳಿ ನಾವು ಬಹಳಷ್ಟು ರೈತ ಬಾಂಧವರಿಗೆ ನಾವು ಅವ್ರಿಗೆ ಕೇಳ್ಕೊಳ್ಳೋದ್ರಿಂದ ಅವರು ಕೂಡ ಇಲ್ಲಿ ಬರಲು ಒಪ್ಪಿರುತ್ತಾರೆ. ಸೊ ಅವರು ಕೂಡ ಈ ಚರ್ಚೆಯಲ್ಲಿ ಭಾಗವಹಿಸಿ ಅವರ ತಮ್ಮ ಅನುಭವವನ್ನು ತಮ್ಮೊಂದಿಗೆ ಆದ ಅನುಭವವನ್ನು ಹಂಚಿಕೊಳ್ಳುತ್ತಾರೆ. ಸೊ ಆ ರೀತಿ ರೈತರಿಂದ ರೈತರಿಗಾಗಿಯೂ ಕೂಡ ಇರ್ತದೆ, ಆಮೇಲೆ ವಿಜ್ಞಾನಿಗಳಿಂದ ಕೂಡ ಕೆಲವೊಂದು ನಿಮಗೆ ಚರ್ಚೆ ಮಾಡಲಿಕ್ಕೆ ಕೂಡ ಅವಕಾಶ ಇರ್ತದೆ. ಸೊ ಇದು ಮುಖ್ಯವಾದ ಒಂದು ಉದ್ದೇಶ. ಅಂದ್ರೆ ಕೃಷಿ ಮೇಳ ನಾವು 3 ದಿವಸ ಮಾಡುವುದರ ಉದ್ದೇಶ ಈ ನಮ್ಮ ಕಲ್ಯಾಣ ಕರ್ನಾಟಕದ ಭಾಗದ ರೈತರು ಅಭಿವೃದ್ಧಿಗೊಳ್ಳಲಿ, ಜ್ವಲಂತ ಸಮಸ್ಯೆಗಳು ಕೃಷಿಯಲ್ಲಿ ಏನೇನು ಸಮಸ್ಯೆಗಳು ಅವರು ಎದುರಿಸಬಹುದು, ಆ ಸಮಸ್ಯೆಗಳಿಗೆ ಏನು ಪರಿಹಾರ ನಮ್ಮ ವಿಜ್ಞಾನಿಗಳು ಕಂಡುಕೊಂಡಿದ್ದಾರೆ, ಕಂಡುಕೊಂಡಿಲ್ಲ ಅಂದ್ರೆ ನಿಮ್ಮ ಸಮಸ್ಯೆಗಳು ಯಾವುದು ಅದನ್ನು ಕೂಡ ನಾವು ಕೇಳ್ತೀವಿ. ಸೊ ನಿಮಗೆ ಏನಾದರೂ ಸಮಸ್ಯೆ ಇದ್ರೆ ಅದಕ್ಕೂ ಕೂಡ ಸ್ಥಳದಲ್ಲಿಯೇ ನಮಗೆ ಒಂದು ಪರಿಹಾರ ಕೂಡ ಕೊಡಲಿಕ್ಕೆ ನಮ್ಮ ಒಂದು 20 ವಿಭಾಗದ ವಿಜ್ಞಾನಿಗಳು ಒಂದೇ ಕಡೆ, ಅಂದ್ರೆ ನಾವು ಇಲ್ಲಿ ನಮಗೆ ಕನ್ಸಲ್ಟೆನ್ಸಿ ಅಂತ ಸಲಹಾ ಸಮಿತಿ ಅಂತ ಹೇಳ್ತಾ ಇದ್ದೇವೆ, ಕೃಷಿ ಸಲಹಾ ಸಮಿತಿ ಅಂತ ಇರ್ತದೆ. ಅಂದ್ರೆ ಇದು ನಾ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಇದು ಅತ್ಯಂತ ಮುಖ್ಯವಾದ ಮತ್ತು ಆಕರ್ಷಣೆಯ ಕೇಂದ್ರ. ಬೇರೆ ಎಲ್ಲ ನೋಡೋದು ಬಿಟ್ಟರು ಇದನ್ನು ನೀವು ಕೃಷಿ ಸಲಹೆ ಸಮಿತಿ ಅಂತ ಏನಿದೆ ಅದರಲ್ಲಿ ನೀವು ಹೋಗಲೇಬೇಕು ರೈತ ಬಾಂಧವರೇ. ಯಾಕಂದ್ರೆ ನಿಮಗೆ ಸಲಹೆ ಕೊಡಲಿಕ್ಕೆ ಒಂದೇ ಸೂರಿನಡಿಯಲ್ಲಿ 20 ಜನ ವಿಜ್ಞಾನಿಗಳು ಅಲ್ಲೇ ಸಿಗ್ತಾರೆ. ಈಗ ನಿಮಗೆ ಏನೇ ಸಮಸ್ಯೆ ಇದ್ರೂ ಅದನ್ನು ಕೂಡ ನೀವು ಯಾವ್ದಾದ್ರು ಒಂದು ಸ್ಪೆಸಿಮನ್ ಅಂತ ನಾವೇನು ಹೇಳ್ತೀವಿ ಮಾದರಿಯನ್ನು ಕೂಡ ತಂದರೂ ಅದಕ್ಕೆ ಏನಾಗಿರ್ತದೆ ಅದು ಏನಿಲ್ಲ ಅದನ್ನು ಕೂಡ ನೀವು ಕೇಳ್ಕೊಳ್ಬಹುದು. ಇದು ಒಂದು. ಇನ್ನು ನಿಮಗೆ ಹೇಳಬೇಕಂದ್ರೆ ಈಗಾಗಲೇ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು 2009 ಪ್ರಾರಂಭಗೊಂಡು ಇದು ನಮಗೆ 13 ವರ್ಷಗಳ ಒಂದು ಯಶಸ್ವಿ ಸಾಧನೆಯನ್ನು ಮಾಡ್ತಾ ಬಂದಿದೆ. ಇದು ಇನ್ನೂ ಹೆಚ್ಚು ಹೆಚ್ಚು ಸಾಧನೆಯನ್ನು ಒಂದು ಕಲ್ಯಾಣ ಕರ್ನಾಟಕದ ಭಾಗದ ರೈತ ಸಮುದಾಯಕ್ಕೆ ಉತ್ತಮವಾದ ಒಂದು ಮಾರ್ಗದರ್ಶನ ಕೊಟ್ಟು ಮತ್ತು ಕೃಷಿಗೆ ಸಂಬಂಧಪಟ್ಟ ಅವಶ್ಯಕತೆಗಳನ್ನು ಪೂರೈಸಲು ಕೂಡ ನಾವು ಸಿದ್ಧರಿದ್ದೇವೆ. ಈ ಭಾಗದ ಪ್ರಮುಖ ಬೆಳೆಗಳು ತಮಗೆ ತಿಳಿದಿರುವಂತೆ ಭತ್ತ, ಹತ್ತಿ, ತೊಗರಿ, ಹೆಸರು, ಕಡಲೆ, ಶೇಂಗಾ, ಸೂರ್ಯಕಾಂತಿ, ಮೆಕ್ಕೆಜೋಳ, ಸಜ್ಜೆ, ನವಣೆ, ಸಾಮೆ, ಜೋಳ, ಮೇವಿನ ಜೋಳ ಹಾಗೂ ಇನ್ನಿತರ ಬೆಳೆಗಳಲ್ಲಿ ಈ ನಮ್ಮ ವಿಶ್ವವಿದ್ಯಾಲಯದಿಂದ ಒಟ್ಟು 49 ತಳಿಗಳನ್ನು ನಾವು ಬಿಡುಗಡೆ ಮಾಡಿದ್ದೇವೆ ಇದುವರೆಗೆ. ಅಂದ್ರೆ ನಾವು 2009 ಹೇಳಬೇಕಂದ್ರೆ ಇದುವರೆಗೆ 49 ತಳಿಗಳನ್ನು ನಾವು ಬಿಡುಗಡೆ ಮಾಡಿದ್ದೇವೆ. ಯಶಸ್ವಿಯಾಗಿ ರೈತರು ಬೆಳೆದು ಸಾಕಷ್ಟು ಅಭಿವೃದ್ಧಿ ಕೂಡ ಹೊಂದಿದ್ದಾರೆ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ಹೆಸರಿನಲ್ಲಿ BGS 9 ಅಂತ ಹೇಳ್ತಾ ಇದ್ದೇವೆ, ತೊಗರಿಯಲ್ಲಿ TS 3R ಇತ್ತು, ಈಗ GRG 1811 ಅಂತ ಒಂದು ತಳಿ ಇದೆ. ಆಮೇಲೆ ಬೇರೆ ತಳಿಗಳು ಕೂಡ ಹೆಚ್ಚಾಗಿ ಬರ್ತಾ ಇದೆ. ಮುಖ್ಯವಾಗಿ ನಮ್ಮ ಸೂರ್ಯಕಾಂತಿಯಲ್ಲಿ ಕೂಡ ಬಹಳಷ್ಟು ತಳಿಗಳು RSFH 1887 ಅಂತಿದೆ, RSFH 700 ಅಂತಿದೆ. ಈ ತಳಿಗಳು ಹೊಸದಾಗಿ ಹೈಬ್ರಿಡ್ ತಳಿಗಳು ಕೂಡ ನಾವು ಬಿಡುಗಡೆ ಮಾಡಿದ್ದೇವೆ. ಅವುಗಳ ಬಗ್ಗೆ ಕೂಡ ನಾವು ಮಾಹಿತಿಯನ್ನು ಒದಗಿಸುತ್ತೇವೆ. ಇನ್ನೊಂದು ಮುಖ್ಯವಾಗಿ ಇಲ್ಲಿ ಏನು ಹೇಳಲು ಇಚ್ಛೆ ಪಡ್ತಾ ಇದ್ದಾರೆ ಅಂದ್ರೆ ಸಿರಿಧಾನ್ಯಗಳು, ಅಂದ್ರೆ ಈಗ ನಮ್ಮ ಈ ಒಂದು ವರ್ಷ ಅಂದ್ರೆ 2023 ವರ್ಷ ಏನಿದೆ ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷವೊಂದು, ಎಲ್ಲ ವಿಶ್ವವೇ ಇದನ್ನ ಸಿರಿಧಾನ್ಯ ವರ್ಷವಾಗಿ ಆಚರಿಸಲಾಗುತ್ತಿದೆ. ಈ ಸಿರಿಧಾನ್ಯಕ್ಕೆ ಹೆಚ್ಚು ನಾವು ಯಾಕೆ ಒತ್ತು ಕೊಡ್ತಾ ಇದ್ದೀವಿ, ಈ ಒಂದು ಕೃಷಿ ಮೇಳದಲ್ಲಿ ಕೂಡ ನಾವು ಅದನ್ನೇ ಇಟ್ಟುಕೊಂಡಿದ್ದೇವೆ. ಸಿರಿಧಾನ್ಯಗಳ ಸಾರ ಮತ್ತು ಜೀವನಕ್ಕೆ ಆಧಾರ, ಅಂದ್ರೆ ಇದು ನಮ್ಮ ಘೋಷವಾಕ್ಯ. ಯಾಕೆ ಅಂದ್ರೆ ಇದು ನಮಗೆ ಮುಂದಿನ ದಿನಗಳಲ್ಲಿ ನಮ್ದು ಆಹಾರ ಮತ್ತು ಇದುವರೆಗೆ ನಾವು ಏನು ಆಹಾರ ಉತ್ಪಾದನೆ ಮಾಡಿದ್ದೇವೆ ಅದು ಒಂದು ಮಟ್ಟಿಗೆ ನಮಗೆ ಸಾಕಷ್ಟು ಇದೆ. ಈ ಆಹಾರದ ಒಟ್ಟಿಗೆ ನಾವು ನ್ಯೂಟ್ರಿಷನಲ್ ಸೆಕ್ಯೂರಿಟಿ ಅಂತ ನಾವೇನು ಹೇಳ್ತೀವಿ, ಪೌಷ್ಟಿಕಾಂಶಗಳು, ಅದು ಕೂಡ ನಮಗೆ ಬೇಕಾಗ್ತದೆ. ಅದಕ್ಕೆ ಸಿರಿಧಾನ್ಯಕ್ಕೆ ಹೆಚ್ಚು ಹೆಚ್ಚು ಒತ್ತು ಕೊಟ್ಟು ಈ ಸಿರಿಧಾನ್ಯಗಳನ್ನು ಬೆಳೆದು ಆ ಸಿರಿಧಾನ್ಯಗಳ ಬಗ್ಗೆ ನಾವು ಹೆಚ್ಚು ಆಹಾರ ಪದ್ಧತಿಯಲ್ಲಿ ಅಳವಡಿಸಿಕೊಂಡ್ರೆ ಖಂಡಿತವಾಗಿಯೂ ನಮ್ಮ ರೈತರು ಅಭಿವೃದ್ಧಿ ಹೊಂದುತ್ತಾರೆ. ಸಿರಿಧಾನ್ಯಕ್ಕಾಗಿಯೇ ಒಂದು ಸಂಶೋಧನಾ ಕೇಂದ್ರವನ್ನೇ ಮೀಸಲಿಟ್ಟಿದ್ದೇವೆ. ಅಂದ್ರೆ ಬಳ್ಳಾರಿ ಜಿಲ್ಲೆಯ ಹಗರಿಯಲ್ಲಿ ನಾವು ಸಿರಿಧಾನ್ಯದ ವಿವಿಧ ಬೆಳೆಗಳಲ್ಲಿ ವಿವಿಧ ತಳಿಗಳನ್ನು ಕೂಡ ನಾವು ಅಭಿವೃದ್ಧಿಪಡಿಸಿದ್ದೇವೆ. ಉದಾಹರಣೆಗೆ ಹೇಳಬೇಕು ಅಂದ್ರೆ ನಾವು 2020-21 ಸಾಲಿನಲ್ಲಿ ಬರಗು, ಅದರಲ್ಲಿ HB1 ಅಂದ್ರೆ ಹಗರಿ ಬರಗು ಅಂತ ನಾವೇನು ಹೇಳ್ತೇವೆ ಅದು ನಾವು ಬಿಡುಗಡೆ ಮಾಡಿದ್ದೇವೆ. ಸಾಮೆಯಲ್ಲಿ ಕೂಡ ತಳಿಯನ್ನು ಬಿಡುಗಡೆ ಮಾಡಿದ್ದೇವೆ ಮತ್ತು ಜೋಳದಲ್ಲಿ ಕೂಡ ಬಿಡುಗಡೆ ಮಾಡಿದ್ದೇವೆ ಮತ್ತು ರಾಗಿಯಲ್ಲಿ ಕೂಡ ಬಿಡುಗಡೆ ಮಾಡಿದ್ದೇವೆ. ನಾ ಹೇಳ್ತಾ ಇರೋ ಉದ್ದೇಶ ಏನಂದ್ರೆ ಸಿರಿಧಾನ್ಯಗಳ ಬೆಳೆಗಳನ್ನು ಕೂಡ ನಾವು ಇತ್ತೀಚಿನ ತಳಿಗಳು ಯಾವ್ದಾವುದು ಹೆಚ್ಚು ಉತ್ಪಾದಕತೆ ಕೊಡುವ ತಳಿಗಳು ಯಾವ ಸಿರಿಧಾನ್ಯದಲ್ಲಿ ನಮ್ಮ ರೈತ ಬಾಂಧವರು ಅದರ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿಯನ್ನು ಈ ಒಂದು ಕೃಷಿ ಮೇಳದಲ್ಲಿ ನೀವು ತೆಗೆದುಕೊಂಡು ಹೋಗಬಹುದು. ಮುಂದಿನ ವರ್ಷ ಸಿರಿಧಾನ್ಯಗಳನ್ನು ಕೂಡ ನಿಮ್ಮ ಒಂದು ಬೆಳೆ ಪದ್ಧತಿಯಲ್ಲಿ ಹಾಕೊಳ್ಳಬಹುದು. ಮತ್ತು ಇನ್ನೊಂದು ಏನು ಮುಖ್ಯ ಅಂದ್ರೆ ಈ ಕೃಷಿ ಮೇಳದಲ್ಲಿ ನಮಗೆ ಸುಮಾರು 200 ಮಳಿಗೆಗಳು ಈ ಕೃಷಿ ಮೇಳದಲ್ಲಿ ಇದೆ. ಈ 200 ಮಳಿಗೆಗಳಲ್ಲಿ ಎಲ್ಲವೂ ಕೃಷಿ ಮತ್ತು ಕೃಷಿಗೆ ಸಂಬಂಧಪಟ್ಟದ್ದು, ಎಲ್ಲ ಅಗ್ರಿಕಲ್ಚರ್ ಅಂಡ್ ಅಲೈಡ್, ಈಗ ನಮ್ಮ ಲೈನ್ ಡಿಪಾರ್ಟ್ಮೆಂಟ್ಸ್ ಅದೇ ಏನು ಹೇಳ್ತಾ ಇದ್ದೇವೆ ನಾವು, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇರಬಹುದು, ರೇಷ್ಮೆ ಇರಬಹುದು, ಅಥವಾ ಬೇರೆ ವಾಟರ್ ಶೆಡ್ ಜಲಾನಯನ ಅಭಿವೃದ್ಧಿ ಇರಬಹುದು, ಅಥವಾ ತೋಟಗಾರಿಕೆ ಇರಬಹುದು, ಅಥವಾ ಮೀನುಗಾರಿಕೆ ಇರಬಹುದು, ಈ ಎಲ್ಲ ಒಂದು ಇಲಾಖೆಗಳ ಸಹಯೋಗದೊಂದಿಗೆ ಈ ಒಂದು ಕೃಷಿ ಮೇಳವನ್ನು ನಾವು ಏರ್ಪಾಡು ಮಾಡ್ತಾ ಇದ್ದೇವೆ. ಈ ಮಳಿಗೆಗಳು ಕೂಡ ಅದೇ ರೀತಿ ನಾವು ಆಯೋಜನೆ ಮಾಡ್ತಾ ಇದ್ದೇವೆ. ಈಗಾಗಲೇ 200 ಮಳಿಗೆಗಳನ್ನು ನಾವು ಇದರಲ್ಲಿ ಇದೆ, ಅದರಲ್ಲಿ 140 ಸಾಧಾರಣ ಮಳಿಗೆಗಳಿದ್ದೇವೆ ಮತ್ತು 60 ಹೈಟೆಕ್ ಮಳಿಗೆಗಳು ಕೂಡ ಇಲ್ಲಿ ಲಭ್ಯವಿದೆ. ಈಗಾಗಲೇ ಮಳಿಗೆಗಳನ್ನು ಕೂಡ ನಾವು ತಮಗೆ ಅನುಕೂಲವಾಗುವಂತೆ ನಮ್ಮ ಆವರಣದಲ್ಲಿ ನಾವು ಈ ಮಳಿಗೆಗಳ ಆಯೋಜನೆ ಕೂಡ ಮಾಡಲಾಗಿದೆ. ಈ ಮಳಿಗೆಗಳಲ್ಲಿ ಮುಖ್ಯವಾಗಿ ನಿಮಗೆ ಇನ್ನೂ ಹೇಳಬೇಕು ಅಂದ್ರೆ ಇಲ್ಲಿ ಫಲಪುಷ್ಪ ಪ್ರದರ್ಶನ, ಪ್ರತಿ ವರ್ಷದಂತೆ ಇಲ್ಲಿ ಫಲಪುಷ್ಪ ಪ್ರದರ್ಶನ ಮತ್ತು ಮೀನುಗಾರಿಕೆಗೆ, ಇಲ್ಲಿ ಒಳನಾಡು ಮೀನುಗಾರಿಕೆಗೆ ಹೆಚ್ಚು ಒಂದು ಅವಕಾಶ ಇರುವುದರಿಂದ, ನಮ್ದು ಅಚ್ಚುಕಟ್ಟು ಪ್ರದೇಶವಾಗಿರುವುದರಿಂದ ಒಳನಾಡು ಮೀನುಗಾರಿಕೆಗೂ ಕೂಡ ಕೂಡ ಹೆಚ್ಚು ಹೊತ್ತು ಕೊಟ್ಟಿರುವುದರಿಂದ ಮೀನುಗಾರಿಕೆಯನ್ನು ಕೂಡ ಇಲ್ಲಿ ನೋಡಲಿಕ್ಕೆ ಸಿಗ್ತದೆ. ಮತ್ತು ಇಲ್ಲಿ ತಮಗೆ ವಿವಿಧ ಬೀಜಗಳ ಒಂದು ಇದು ಕೂಡ ನೋಡ್ಲಿಕ್ಕೆ ಸಿಗ್ತದೆ. ಮತ್ತು ನರ್ಸರಿ ಅಂಡ್ ನಮಗೆ ಸಸಿಗಳು ಮತ್ತು ಪ್ಲಾಂಟೇಷನ್ ಕ್ರಾಪ್ಸ್ ಏನಿರ್ತದೆ, ಹೈಟೆಕ್ ಹಾರ್ಟಿಕಲ್ಚರ್ ತೋಟಗಾರಿಕೆ ಅಂತ ನಾವೇನು ಹೇಳ್ತಾ ಇದ್ದೇವೆ, ಪ್ರೊಟೆಕ್ಟೆಡ್ ಕಲ್ಟಿವೇಷನ್ ಅಲ್ಲಿ ಮತ್ತು ಕೃಷಿ ಅರಣ್ಯ ಪದ್ಧತಿ ಕೂಡ ಸಿಗ್ತದೆ. ಮತ್ತು ವಿವಿಧ ರೇಷ್ಮೆಯ ಒಂದು ಇದು ಕೂಡ ಸಿಗ್ತದೆ. ಆಮೇಲೆ ಮಣ್ಣು ಮತ್ತು ನೀರು ನಿರ್ವಹಣೆ, ಜಲಾನಯನದವರು ಮಣ್ಣು ಮತ್ತು ನೀರು ನಿರ್ವಹಣೆ ಯಾವ ರೀತಿ ನಾವು ಮಾಡಿಕೊಂಡ್ರೆ ಮಣ್ಣು ಮತ್ತು ನೀರು ನಿರ್ವಹಣೆ ಆಗಬಹುದು ಅದಕ್ಕೂ ಕೂಡ ತಮಗೆ ಒಂದು ಮಾದರಿ ನೋಡಲಿಕ್ಕೆ ಇಲ್ಲಿ ಅನುಕೂಲ ಆಗ್ತದೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಅಂತ ನಾವು ಬಹಳಷ್ಟು ಒತ್ತು ಕೊಡ್ತಾ ಇದ್ದೇವೆ. ಈ ಸಾವಯವ ಮತ್ತು ನೈಸರ್ಗಿಕ ಕೃಷಿಯಲ್ಲಿ ನಾವು ಕೆಲವೊಂದು ಪ್ರಾತ್ಯಕ್ಷಿಕೆಗಳನ್ನು ಕೂಡ ಇಲ್ಲಿ ನೋಡಲಿಕ್ಕೆ ತಮಗೆ ಸಿಗ್ತದೆ ಮತ್ತು ಅವುಗಳ ಬಗ್ಗೆ ಕೂಡ ಮಾಹಿತಿ ಸಿಗ್ತದೆ. ಮತ್ತು ಇನ್ನೊಂದು ಮುಖ್ಯವಾಗಿ ಏನು ಹೇಳ್ತಾ ಇದ್ದೇನೆಂದ್ರೆ ಇತ್ತೀಚಿನ ದಿನಗಳಲ್ಲಿ ತಮಗೆಲ್ಲ ಗೊತ್ತಿರುವಂತೆ ಮೆಣಸಿನಕಾಯಿ ಬೆಳೆಯಲ್ಲಿ ಒಂದು ಕಪ್ಪು ನುಸಿ ಅಂದ್ರೆ ಬ್ಲಾಕ್ ಥ್ರಿಪ್ಸ್ ಅಂತ ಬಂತು. ಆ ಒಂದು ಕಪ್ಪು ನುಸಿಗೆ ಯಾವುದೇ ಒಂದು ರಾಸಾಯನಿಕ ಹೊಡೆದ್ರೂ ಅದು ಕಂಟ್ರೋಲ್ ಆಗಿಲ್ಲ. ಇದನ್ನ ನಮ್ಮ ವಿಜ್ಞಾನಿಗಳು ಮನಗಂಡು ಇದಕ್ಕೆ ಒಂದು ಜೈವಿಕ ಕೀಟನಾಶಕವನ್ನು ನಾವು ಕಂಡುಹಿಡಿದಿದ್ದಾರೆ. ಇದು ಬಹಳಷ್ಟು ಪ್ರಚಾರ ಇದೆ. ಇದು ಅಂದ್ರೆ ಎಲ್ಲ ರೈತರು ಬೆಳಗ್ಗೆ ಸುಮಾರು ಇದು 6 ಗಂಟೆಯಿಂದ ನಿಂತು ಅದರ ಬಗ್ಗೆ ತೆಗೆದುಕೊಂಡು ಅದರ ಮಾಹಿತಿ ತಗೊಂಡು ಹೋಗ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಬಿವೇರಿಯಾ ಬೆಸಿನಿಯಾ ಅಂತ ಒಂದು ಜೈವಿಕ ಕೀಟನಾಶಕ ಇದೆ, ಅದರೊಟ್ಟಿಗೆ ವರ್ಟಿಸೀಲಿಯಂ ಅಂತ ಕೂಡ ಇದೆ. ಸೊ ಅದನ್ನು ಕೂಡ ತಾವು ಯಾವ ರೀತಿ ಬಳಕೆ ಮಾಡಬೇಕು, ಅದು ಯಾವ ರೀತಿ ನಮಗೆ ಅನುಕೂಲ ಆಗ್ತದೆ ಅಂತ ಕೂಡ ಅದನ್ನು ಕೂಡ ನಾವು ಪ್ರತ್ಯಕ್ಷಿಕೆ ಮತ್ತು ಇದರೊಟ್ಟಿಗೆ ಮಾಹಿತಿ ಕೂಡ ಇದರ ಬಗ್ಗೆ ಇದೆ. ಇದು ಬಹಳ ಮುಖ್ಯ, ಇದು ರೈತರಿಗೆ ಬಹಳಷ್ಟು ಉಪಯೋಗ ಆಗ್ತದೆ. ಮತ್ತು ಇಲ್ಲಿ ವಿವಿಧ ಹೈನುಗಾರಿಕೆ ಮತ್ತು ಹೈನುಗಾರಿಕೆ ತಳಿಗಳು ಅಂದ್ರೆ ಪಶುಪಾಲನೆಗೂ ಕೂಡ ಹೆಚ್ಚಿನ ಒಂದು ಒತ್ತು ಕೊಡ್ತಾ ಇದೆ. ಅಂದ್ರೆ ಇಲ್ಲಿ ಏನಾಗಿದೆ, ಸಮಗ್ರ ಕೃಷಿ ಮಾಡಿದ್ರೆ ಬಹಳಷ್ಟು ಅನುಕೂಲ. ಒಂದೇ ಬೆಳೆ ಈ ತೊಗರಿ ಒಂದೇ ಬೆಳೆ ಆದ್ರೆ ಬಹಳ ಇದಾಗ್ತದೆ. ಆಮೇಲೆ ಭತ್ತ ಒಂದೇ ಬೆಳೆ ಬೆಳೆಯೋದಕ್ಕಿಂತಲೂ, ಹತ್ತಿ ಒಂದೇ ಬೆಳೆ ಬೆಳೆಯೋದಕ್ಕಿಂತಲೂ ಬೇರೆ ಒಂದು ಚಟುವಟಿಕೆಗಳು ಉಪಕಸುಬುಗಳು ನಾವೇನ್ ಹೇಳ್ತಾ ಇದ್ದೀವಿ, ರೈತರು ಅದರೊಟ್ಟಿಗೆ ಮಾಡಿಕೊಂಡ್ರೆ ಸಮಗ್ರ ಕೃಷಿ ಆಧಾರಿತ ಅದು ಕೂಡ ಮಾದರಿ ಕೂಡ ನಿಮಗೆ ಸಿಗ್ತದೆ. ಆಮೇಲೆ ವಿವಿಧ ಪ್ರಾಣಿ ಸಂಕುಲಗಳನ್ನು ಕೂಡ ಇಲ್ಲಿ ನೋಡ್ಲಿಕ್ಕೆ ತಮಗೆ ಸಿಗ್ತದೆ. ಬೇರೆ ಬೇರೆ ಅಂದ್ರೆ ಯಾವ ತರದ ಒಂದು ಬ್ರೀಡ್ಸ್, ಈಗ ನಿಮಗೆ ಆಡು ಇರಬಹುದು ಅಥವಾ ಕುರಿ ಇರಬಹುದು ಅಥವಾ ಕೋಳಿ ಸಾಕಾಣಿಕೆ ತಮಗೆ ಇಚ್ಛೆ ಇರಬಹುದು ಅಥವಾ ತೋಟಗಾರಿಕೆ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮಗೆ ಬೇಕಾಗಿರಬಹುದು ಅಥವಾ ಬೇರೆ ಬೇರೆ ಕೃಷಿ ಅರಣ್ಯದ ಬಗ್ಗೆ ಮಾಹಿತಿ ಬೇಕಾಗಿರಬಹುದು, ಯಾವುದೇ ಮಾಹಿತಿ ಅಂದ್ರೆ ಇಲ್ಲಿ ನೋಡ್ಲಿಕ್ಕೂ ಸಿಗ್ತದೆ ಮತ್ತು ಅದರ ಬಗ್ಗೆ ಮಾಹಿತಿ ಕೂಡ ನಮ್ಮ ವಿಜ್ಞಾನಿಗಳು ಕೊಡ್ತಾರೆ. ಆಮೇಲೆ ನಾವು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿಗೆ ಒಂದು ಸೌರಶಕ್ತಿಗೆ ಹೆಚ್ಚಿನ ಒಂದು ಒತ್ತು ಕೊಡ್ತಾ ಇದ್ದೇವೆ. ಈ ಸೌರಶಕ್ತಿಯ ಒಂದು ಪಾರ್ಕ್ ಕೂಡ ನಮ್ಮಲ್ಲಿದೆ. ಸೌರಶಕ್ತಿಯನ್ನು ಯಾವ ರೀತಿ ನಾವು ಉಪಯೋಗ ಮಾಡ್ಕೋಬೇಕು, ಯಾಕಂದ್ರೆ ನಮ್ದೆಲ್ಲ ಬಿಸಿಲು ನಾಡು ಇರೋದ್ರಿಂದ ಸೌರಶಕ್ತಿಗೆ ನಾವು ಯಾವ ರೀತಿ ಉಪಯೋಗ ಮಾಡ್ಕೊಳ್ಬೇಕು ಅದರ ಬಗ್ಗೆ ಕೂಡ ಈಗ ಸೋಲಾರ್ ಪವರ್ ಗ್ಯಾಡ್ಜೆಟ್ಸ್ ಬಂದಿದೆ. ಸೋಲಾರ್ ಪವರ್ ಅಂದ್ರೆ ನಾವು ಏನು ಕೃಷಿಯಲ್ಲಿ ಇದುವರೆಗೆ ಏನು ಮಾಡಿದೀವಿ ಮತ್ತು ಇನ್ನು ಮುಂದೆ ಕೃಷಿ ಯಾವ ರೀತಿ ಆಗ್ತದೆ, ಅಂದ್ರೆ ಹೆಚ್ಚಿನ ಒಂದು ಒತ್ತು ಕೃಷಿ ತಂತ್ರಜ್ಞಾನದ ಒಂದು ಅಭಿವೃದ್ಧಿ ಯಾವ ರೀತಿ ಆಗ್ತಾ ಇದೆ ಅಂದ್ರೆ ಫಾರ್ಮ್ ಮಷಿನರಿ ಅಂತ ನಾವೇನು ಹೇಳ್ತಾ ಇದೀವಿ, ಅದು ಕೂಡ ಯಾವ ರೀತಿ ಅಭಿವೃದ್ಧಿ ಆಗಿದೆ ಮತ್ತು ಅದಕ್ಕೆ ಯಾವ ರೀತಿ ಒತ್ತು ಕೊಡಬೇಕು, ನಮ್ಮ ರೈತರ ಬಾಂಧವರು ಯಾವ ರೀತಿ ಅದರ ಉಪಯೋಗ ಪಡೆದುಕೊಳ್ಬೇಕು, ಅಂದ್ರೆ ನಮ್ಮ ರೈತರು ಅಭಿವೃದ್ಧಿ ಯಾವ ರೀತಿ ಆಗಿದೆ, ಯಾವ ತಂತ್ರಜ್ಞಾನಗಳಿಂದ ಆಗಿದೆ, ಆ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು ಕೃಷಿ ಅಭಿವೃದ್ಧಿ ಮಾಡಬೇಕು, ಅದು ನಮ್ಮ ಮುಖ್ಯವಾದ ಉದ್ದೇಶ. ಅದು ಕೂಡ ನಿಮಗೆ ಇಲ್ಲಿ ಮಾಹಿತಿ ಸಿಗ್ತದೆ. ಮತ್ತು ನಾವು ಈಗಾಗಲೇ ಹೇಳಿದಂತೆ ನಾವೇನು ಪೋಸ್ಟ್ ಹಾರ್ವೆಸ್ಟ್ ಅಂಡ್ ಪ್ರೊಸೆಸಿಂಗ್ ಅಂತ ಹೇಳ್ತಾ ಇದೀವಿ, ಆಹಾರ ಸಂಸ್ಕರಣೆ, ಕೊಯ್ಲೋತ್ತರ ಆಹಾರ ಸಂಸ್ಕರಣೆ ಅಂತ ನಾವು ಹೇಳ್ತಾ ಇದ್ದೇವೆ, ಅದು ಬಹಳಷ್ಟು ಪ್ರಾಮುಖ್ಯತೆ ಪಡೆದಿದೆ. ಅದು ಸಿರಿಧಾನ್ಯಗಳ ವರ್ಷದಲ್ಲಿ ಸಿರಿಧಾನ್ಯಗಳನ್ನು ಯಾವ ರೀತಿ ಕೊಯ್ಲೋತ್ತರ ತಂತ್ರಜ್ಞಾನಗಳು ಬೇಕಾಗ್ತದೆ, ಅದನ್ನು ಯಾವ ರೀತಿ ನಾವು ಸಂಸ್ಕರಣೆ ಮಾಡಬೇಕಾಗ್ತದೆ, ಆ ಸಂಸ್ಕರಿತ ಒಂದು ಪದಾರ್ಥದಿಂದ ಯಾವ ಬ್ರೆಡ್ ಮಾಡಬಹುದು ಅಥವಾ ಬಿಸ್ಕಿಟ್ ಮಾಡಬಹುದು ಅಥವಾ ನಮ್ಮ ಮೆಣಸಿನಕಾಯಿಯಲ್ಲಿ ಕಾರ್ಪುಡಿ ಮಾಡಬಹುದು ಅಥವಾ ಶೇಂಗಾದಲ್ಲಿ ಚಿಕ್ಕಿ ಮಾಡಬಹುದು, ಪೀನಟ್ ಬಟರ್ ಶೇಂಗಾದಿಂದ ಬೆಣ್ಣೆ ಮಾಡಬಹುದು, ರೈತ ಬಾಂಧವರೇ ಪೀನಟ್ ಬಟರ್ ಯಾವ ರೀತಿ ಮಾಡಬಹುದು, ಇದೆಲ್ಲವೂ ಕೂಡ ಇಲ್ಲಿ ನೋಡ್ಲಿಕ್ಕೆ ಸಿಗ್ತದೆ. ಇದರ ಬಗ್ಗೆ ಕೂಡ ತಾವು ಬಹಳಷ್ಟು ಮಾಹಿತಿ ಪಡೆದುಕೊಳ್ಳಬಹುದು. ಯಾಕಂದ್ರೆ ಕೃಷಿ ಒಂದೇ ಕೃಷಿಯಾಗಿ ಉಳಿದಿಲ್ಲ, ಅದು ವಾಣಿಜ್ಯೀಕರಣಗೊಳ್ಳಬೇಕು, ಅಂದ್ರೆ ಕಮರ್ಷಿಯಲೈಸೇಷನ್ ಅಂತ ನಾನು ಹೇಳ್ತಾ ಇದ್ದೀನಿ. ಅಗ್ರಿಕಲ್ಚರ್ ಬಿಸ್ನೆಸ್ ಆಗಬೇಕು, ಅದಕ್ಕೆ ಒಂದು ಒತ್ತು ಕೊಟ್ಟು ಅದು ವಾಣಿಜ್ಯೀಕರಣ ಮಾಡುವಲ್ಲಿ ನಮ್ಮ ಒಂದು ಯುವ ರೈತರು ಮತ್ತು ರೈತ ಮಹಿಳೆಯರು ಸಬಲೀಕರಣ ಆಗಬೇಕು ಅಂತ ಹೇಳಿ ನಮ್ಮ ಒಂದು ಉದ್ದೇಶ ಇದೆ. ಸೊ ಈ ರೀತಿ ಎಲ್ಲ ಒಂದು ಉದ್ದೇಶ ಇಟ್ಟುಕೊಂಡು ಈ ಒಂದು ಕೃಷಿ ಮೇಳವನ್ನು ನಮ್ಮ ಆವರಣದಲ್ಲಿ ಹಮ್ಮಿಕೊಳ್ಳಲಾಗುತ್ತದೆ. ಇದು ಖಂಡಿತವಾಗಿಯೂ ಎಲ್ಲರೂ ಬಂದು ಇದರ ಬಗ್ಗೆ ಮಾಹಿತಿ ತೆಗೆದುಕೊಳ್ಬೇಕು. ಇದು ಬರೀ ರೈತರಿಗಷ್ಟೇ ಅಲ್ಲ, ನಾಗರಿಕರಿಗೂ ಕೂಡ ಇದೆ. ಅಂದ್ರೆ ಯಾವ ರೀತಿ ನಾವು ನಮ್ಮ ಒಂದು ಮನೆಯಲ್ಲಿ ಪೌಷ್ಟಿಕತೆ ಆಹಾರ ತೆಗೆದುಕೊಳ್ಳಬಹುದು, ಯಾವ ರೀತಿ ಆಹಾರ ತಯಾರಿಸಿದರೆ ನಮ್ಮ ಪೌಷ್ಟಿಕ ಬ್ಯಾಲೆನ್ಸ್ಡ್ ಫುಡ್ ಅಂತ ನಾವೇನು ಹೇಳ್ತೀವಿ, ಸಮತೋಲಿತ ಆಹಾರ ಪದ್ಧತಿ ಅಂತ ಹೇಳ್ತಾ ಇದ್ದೇವೆ. ಸೊ ಯಾವ ರೀತಿಯ ಆಹಾರ ಮಾಡಿದರೆ ನಮ್ಮ ಮನೆ ಮಂದಿ ಎಲ್ಲ ಆರೋಗ್ಯದಿಂದ ಇರಬಹುದು, ಅದರ ಬಗ್ಗೆ ಕೂಡ ನಗರದ ಮಹಿಳೆಯರು ಕೂಡ ಇದರಲ್ಲಿ ಭಾಗವಹಿಸಬಹುದು. ಎಲ್ಲ ರೈತರು ಮತ್ತು ರೈತ ಮಹಿಳೆಯರು ನಾಗರಿಕರು ಎಲ್ಲರಿಗೂ ನಿಮಗೆ ಸ್ವಾಗತ ಕೋರ್ತಾ ಇದ್ದೇವೆ. ಕೃಷಿ ವಿಶ್ವವಿದ್ಯಾಲಯದಿಂದ ಖಂಡಿತವಾಗಿ ಬನ್ನಿ, ಈ ಒಂದು ಮೇಳವನ್ನು ಯಶಸ್ವಿಗೊಳಿಸಿ ಅಂತ ನನ್ನ ಒಂದು ವಿನಮ್ರ ವಿನಂತಿ. ನಮಸ್ಕಾರ. ಇದುವರೆಗೆ ಇಂದು ರಾಯಚೂರಿನಲ್ಲಿ ಆರಂಭವಾಗಿರುವ ಕೃಷಿ ಮೇಳ 2023 ವೈಶಿಷ್ಟ್ಯತೆ ಕುರಿತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಂಶೋಧನಾ ನಿರ್ದೇಶಕರಾದ ಡಾ ಬಿಕೆ ದೇಸಾಯಿ ಅವರಿಂದ ಮಾಹಿತಿ ಕೇಳಿದಿರಿ. ಈಗ ರಾಮದುರ್ಗದ ಶ್ರೀಮತಿ ದ್ಯಾಮವ್ವ ಯಮನಪ್ಪ ಮಾದರ್ ಮತ್ತು ಸಂಗಡಿಗರಿಂದ ಚೌಡ್ಕಿ ಪದ ಕೇಳೋಣ.